ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು 2024 ಕೃಷಿ ಮೇಳದ ಪ್ರಯೋಜನಗಳು ಮತ್ತು ಹಿಂಗಾರು ಬೆಳೆಗಳಲ್ಲಿ ರೋಗ ನಿರ್ವಹಣೆ ಈ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳು ಮತ್ತು ಕೃಷಿ ವಿಜ್ಞಾನಿ ಡಾಕ್ಟರ್ ವಿಐ ಬೆಣಗಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಶರಣಬಸವ ಚೋಳೀನ. ರೈತ ಬಾಂಧವರೇ ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ರೈತ ಬಾಂಧವರೇ, ಕೃಷಿ ಮೇಳದೊಳಗೆ ನಾವೆಲ್ಲ ಇದ್ದೇವೆ. 21-24 ನಡೀತಾ ಇದೆ. ಇವತ್ತು ಸೋಮವಾರ 23 ತಾರೀಕು. ಕೃಷಿ ಮೇಳ ತುಂಬ ಯಶಸ್ವಿಯಾಗಿ ಭರಪೂರ ರೈತರ ಒಂದು ರೈತ ಬಾಂಧವರ ಒಂದು ಸ್ನೇಹಪರ ಪ್ರೀತಿಯಿಂದ ಅತ್ಯುತ್ತಮವಾಗಿ ನಡೀತಾ ಇದೆ. ಕೃಷಿ ವಿಶ್ವವಿದ್ಯಾಲಯದ ಜಾತ್ರೆ ಅಂತಲೇ ಹೇಳ್ಬೋದು, ರೈತರ ಜಾತ್ರೆ ಕೂಡ ಹೌದು. ಬೀಜ ಮೇಳ ಉದ್ಘಾಟನೆ ಆಯಿತು. ಮತ್ತು ಆಮೇಲೆ ಮುಖ್ಯವಾಗಿ ಹವಾಮಾನ ವೈಪರೀತ್ಯ ನಿರ್ವಹಣೆಯೊಳಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿಯ ಪಾತ್ರ ಕುರಿತಂತೆ ಸಾಕಷ್ಟು ರೈತರಿಂದ ರೈತರಿಗೆ ಕಾರ್ಯಕ್ರಮ ಆಯಿತು. ಮತ್ತು ಪರಿಕರಗಳ ಸಾಮರ್ಥ್ಯ ಹೆಚ್ಚಿಸಲಿಕ್ಕೆ, ಉತ್ಪನ್ನಗಳ ಮೌಲ್ಯವರ್ಧನೆ ವೃದ್ಧಿಸಲಿಕ್ಕೆ, ದ್ವಿತೀಯ ಕೃಷಿ ಅಂದರೆ ಯಾಕೆ ಬೇಕಾಗ್ತದೆ ನಮ್ಗೆ, ಬರ ನಿರ್ವಹಣೆಯೊಳಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳ್ಯಾವು, ಹವಾಮಾನ ವೈಪರೀತ್ಯ ನಿರ್ವಹಣೆಯೊಳಗೆ ಕೈಗೊಳ್ಳಬೇಕಾದಂಥ ಬೆಳೆ ಪದ್ಧತಿಗಳು ಮತ್ತು ಕೃಷಿ ತಾಂತ್ರಿಕತೆಗಳು ಏನು, ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಅನ್ನೋ ಏನು ವಿಷಯದಲ್ಲಿ ಅದಕ್ಕೆ ಭಾಳ ಒತ್ತು ನೀಡಲಾಗ್ತದೆ. ಯಾಕಂದರೆ ಅತಿವೃಷ್ಟಿ ಅನಾವೃಷ್ಟಿ ನಾವು ಎದುರಿಸಲೇಬೇಕಾಗಿದೆ. ಮಳೆ ಯಾವಾಗ ಬೇಕಾವೂ ಬರ್ತದೆ. ಹವಾಮಾನದಲ್ಲಿ ಏನು ವೈಪರೀತ್ಯ ಆಯಿತು ಅಂದರೆ ಬೆಳೆದಿನಂತೆ ಬೆಳೆಗೆ ಹಾನಿ ಆಗ್ಬೋದು. ಅದಕ್ಕೆ ಕಡಿಮೆ ಹಾನಿಯನ್ನು ಮಾಡಿಕೊಳ್ಳಿಕ್ಕೆ ನಾವೇನು ತಾಂತ್ರಿಕತೆಯನ್ನು ಉಪಯೋಗ ಮಾಡಿಕೊಳ್ಬೇಕು, ಇವೆಲ್ಲ ನಾವು ತಿಳ್ಕೊಳ್ಬೇಕು. ಇವತ್ತು ಕೃಷಿ ತಾಂತ್ರಿಕತೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಇವತ್ತು ಬದುಕಲಿಕ್ಕೆ ಸಾಧ್ಯ, ಮತ್ತು ಉತ್ತಮವಾದ ಕೃಷಿಕರು ಅಂತೇಳಿ ಹೆಸರು ಗಳಿಸಲಿಕ್ಕೆ ಸಾಧ್ಯ. ಈ ನಿಟ್ಟಿನೊಳಗೆ ಇವತ್ತು ನಮ್ಮ ಜೊತೆಗೆ ನಮ್ಮ ಈ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದೊಳಗೆ ಕೃಷಿ ಮೇಳ ಕುರಿತಂತೆ ಒಂದಿಷ್ಟು ಮಾತಾಡ್ತಾರೆ. ಜೊತೆಗೇ ಹಿಂಗಾರು ಬೆಳೆಯೊಳಗೆ ಒಂದು ರೋಗಗಳ ನಿಯಂತ್ರಣ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕುರಿತಂತೆ ವಿಸ್ತೃತವಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಒಬ್ಬ ಹಿರಿಯ ವಿಜ್ಞಾನಿಗಳಿದ್ದಾರೆ, ಕೃಷಿ ವಿಜ್ಞಾನಿಗಳು ಡಾಕ್ಟರ್ ವಿಐ ಬೆಣಗಿಯವರು. ಸಸ್ಯರೋಗಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ, ವಿಸ್ತರಣಾ ನಿರ್ದೇಶಕರಾಗಿ, ಸಂಶೋಧನಾ ನಿರ್ದೇಶಕರಾಗಿ, ಮತ್ತು ಪ್ರೋಟೈಮ್ ವೈಸ್ ಚಾನ್ಸಲರ್, ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿ ಕೂಡ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವಂತಹ ಡಾಕ್ಟರ್ ವಿಐ ಬೆಣಗಿಯವರನ್ನ ಆತ್ಮೀಯ ರೈತ ಬಾಂಧವರೇ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಪ್ರೊಫೆಸರ್ ಬೆಣಗಿಯವರೇ. ನಮಸ್ಕಾರ ರೀ. ನಿಮ್ಮನ್ನು ಆಕಾಶವಾಣಿಗೆ ಸ್ವಾಗತ ಮಾಡಲಿಕ್ಕೆ ಪ್ರತಿ ಸಲ ನಮ್ಗೆ ಭಾಳ ಸಂತೋಷ. ಯಾಕಂದ್ರೆ ನೀವು ರೈತರಿಗೆ ಒಂದು ಆಪ್ತ ರೀತಿಯೊಳಗೆ ಅವ್ರಿಗೆ ಬೇಕಾದ ಮಾತುಗಳನ್ನು ಹೇಳ್ತೀರಿ. ನಿಮ್ಮ ಬಗ್ಗೆ ಅಭಿಮಾನ ನಮ್ಗೆ ಇದೆ ಸರ್. ಈ ಕೃಷಿ ಮೇಳ ನಡೀತಾ ಇದೆ ತುಂಬ ಯಶಸ್ವಿಯಾಗಿ, ರೈತ ಬಾಂಧವರು ಭಾಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಈಗ ಏನಾಗಿತ್ತು ಅಂದ್ರೆ ರೀ, ಮಳೆ ಆದರೆ ಕಂಟಿನ್ಯೂಸ್ ಮಳೆ ಆಗತ್ತೆ ರೀ. ಮಳೆ ಆಗ್ಲಿಕ್ಕಂದ್ರೆ ಒಂದು ತಿಂಗಳಾನಗಟ್ಟಲೆ ಮಳೆ ಆಗಿಲ್ಲ. ಈ ಒಂದು ಏನಪ್ಪ ಅಂದ್ರೆ ನಿಟ್ಟಿನಲ್ಲಿ ಈ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವರು ಘೋಷವಾಕ್ಯದಲ್ಲಿ 4 ದಿವಸದ್ದು ರೈತರು ಸಂತೆ ರೈತ ಮಾಡಾಕ್ತಾರೆ. ಹೊಸ ಹೊಸ ತಂತ್ರಜ್ಞಾನಗಳ ಪರಿಚಯ ಮತ್ತು ಸಾಕಷ್ಟು ಹೊಸ ಹೊಸ ಕೃಷಿ ಪರಿಕರಗಳ ಮಾರಾಟಗೊಳ್ತಾವೆ. ಹೊಸ ಹೊಸ ಬೀಜ, ಹೊಸ ಹೊಸ ಗೊಬ್ಬರ ಮತ್ತು ಯಂತ್ರಧಾರಿಗಳು, ನೀರಾವರಿ ಏನಪ್ಪ ಉಪಕರಣಗಳು ಮತ್ತು ಹೊಸದಾಗಿ ಸಂಶೋಧನೆ ಮಾಡ್ತಕ್ಕಂಥ ಬೀಜದ ಲಭ್ಯತೆಯೂ ನಮ್ಮ ಬೀಜ ಮೇಳದಲ್ಲಿ ಸಾಕಷ್ಟು ಆಗ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ ಇದೆ. ರೈತರು ತಾವು ಮಾಡಿರ್ತಕ್ಕಂಥ ಸಾಧನೆಯನ್ನು ಇನ್ನೊಬ್ಬರಿಗೆ ರೈತರಿಗೆ ತಮ್ಮ ಒಂದು ಭಾಷೆಯಲ್ಲಿ ತಮ್ಮ ಒಂದು ಅನುಭವಗಳನ್ನು ಹಂಚಿಕೊಂಡಾಗ ಮಾತ್ರ ರೈತರಿಗೆ ಮನವರಿಕೆ ಆಗತ್ರಿ. ವಿಜ್ಞಾನಿಗಳು ಹೇಳೋದೊಂದು ಮಾತು ಬೇರೆ ಆಗತ್ರಿ, ರೈತರನ್ನ ತಮ್ಮ ಭಾಷೆಯಲ್ಲಿ ಹೇಳೋದೊಂದು ಬೇರೆ ಆಗತ್ರಿ. ಆದ್ದರಿಂದ ರೈತರಿಂದ ರೈತರಿಗೆ ಕಾರ್ಯಕ್ರಮ ಆಗ್ತಾ ಇದ್ದಾರೆ. ಮತ್ತು ಒಂದು ರೈತರೊಂದಿಗೆ ಅವ್ರಿಗೆ ಏನಾರ ಸಮಸ್ಯೆ ಇತ್ತು ಸಂವಾದನೂ ತಾವು ಏನಾದ್ರು ಮಾಡ್ಬೋದು. ಮತ್ತು ಸಿರಿಧಾನ್ಯಗಳ ಬಗ್ಗೆ, ಅದನ್ನು ಸಿರಿಧಾನ್ಯ ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಅದನ್ನು ಮೌಲ್ಯವರ್ಧನೆ ಮಾಡಬೇಕು, ಅದರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳಿದಾವ್ರಿ. ಆಮೇಲೆ ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಮತ್ತು ಹಿಂಗಾರಿ ಬೆಳೆಗಳ ಒಂದು ತಾಂತ್ರಿಕತೆಗಳು ಇತ್ತಿದ್ದಲಾಗಿ ನೋಡ್ರಿ ಲೇಬರ್ಗಳು ಸಿಗಂಗಿಲ್ಲ ಹಳ್ಳಿಯಾಗ. ಅದಕ್ಕೆ ಏನಪ್ಪ ಅಂದರೆ ಈಗ ಕಳೆನಾಶಕ ಆಗಲಿ ಅಥವಾ ಪೆಸ್ಟಿಸೈಡ್ಸ್ ಅಪ್ಲಿಕೇಶನ್ ಮಾಡ್ಲಿಕ್ಕ ಡ್ರೋನ್ಗಳು ಬಳಕೆ ಭಾಳಷ್ಟು ಸಾಮಾನ್ಯ ಆಗಿದೆ. ಅದ್ರ ಸಂಬಂಧ ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಮತ್ತು ಬರವನ್ನು ನಿರ್ವಹಣೆ ಮಾಡೋಕ್ಕೆ ಜಲಾನಯನ ಅಭಿವೃದ್ಧಿಯನ್ನು ಮಾಡಬೇಕು, ಮಣ್ಣಿನ ಆರೋಗ್ಯ ಯಾವ ರೀತಿ ಕಾಪಾಡಬೇಕು, ಕೃಷಿ ಮತ್ತು ತೋಟಗಾರಿಕೆ ಹುಟ್ಟುವಳಿಗಳ ರಫ್ತಿಗೆ ಇರತಕ್ಕಂಥ ಅವಕಾಶಗಳು ಇವನ್ನೆಲ್ಲ ಇದ್ರ ಬಗ್ಗೆ ಈ 4 ದಿವಸದ ರೈತರ ಒಂದು ಸಂತೆಯಲ್ಲಿ ವಿವರವಾಗಿ ಏನಪ್ಪ ರೈತರಿಗೆ ಹೇಳಲಿಕ್ಕೆ ಒಂದು ಏನಪ್ಪ ಅವಕಾಶ ಇದೆ ನೋಡ್ರಿ. ಪ್ರೊಫೆಸರ್ ಬೆಣಗಿ ಅವರೇ, ಇವತ್ತು ಆಧುನಿಕ ಕೃಷಿ ತಾಂತ್ರಿಕತೆ ಅಳವಡಿಸ್ಕೊಳ್ಬೇಕು ಅಂತಂದ್ರೆ ನಮ್ಮ ಯುವ ರೈತರ ಒಂದು ಪಾತ್ರ ಬಹಳ ಅದ, ಮತ್ತೆ ಇದು ಕೃಷಿಯನ್ನು ಉದ್ಯಮವಾಗಿ ನಾವು ನೋಡ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ನೋಡ್ರಿ ವೈದ್ಯಕೀಯ ಉದ್ಯಮ ಆಗಿದೆ, ಇವತ್ತು ಎಲ್ಲರಲ್ಲಿ ಕೂಡ ಆರೋಗ್ಯ ನಳನಳಿಸ್ಬೇಕು ಅಂತಂದ್ರೆ ಕಷ್ಟ ಆಗಿದೆ, ಯಾಕಂದ್ರೆ ಉತ್ತಮವಾದ ಆಹಾರ ಸಿಗ್ತಾ ಇಲ್ಲ, ಆಮೇಲೆ ಜೀವನ ಶೈಲಿ ತೊಂದರೆಗಳಿಂದ ಬಳಲ್ತಾ ಇದ್ದಾರೆ. ಅದು ಒಂದು ಉದ್ಯಮ ಆಗಿದೆ, ಆದ್ರೆ ಖಂಡಿತವಾಗಿ ಉದ್ಯಮ ಆಗಬೇಕಾಗಿರೋದು ಯಾವುದು ಅಂದ್ರೆ ರೈತರ ಉದ್ಯಮ. ಕೃಷಿ ಉದ್ಯಮ ಆತು ಅಂದ್ರೆ ಅಲ್ಲಿ ಉತ್ತಮವಾದ ಆಹಾರ ನಮಗೆ ಸಿಗ್ತದೆ, ಸುಭಿಕ್ಷವಾದ ದೇಶ ಆಗ್ತದೆ. ಆ ನಿಟ್ಟಿನೊಳಗೆ ರೈತನಂತ ರೈತರ ಈ ಕಾರ್ಯಕ್ರಮದೊಳಗೆ ಈಗ ನಿನ್ನೆ ಮನೆ ನೋಡಿದ್ದಲ್ಲ, ಬಹಳ ಉತ್ಸಾಹದಿಂದ ಯುವ ರೈತರು ಭಾಗವಹಿಸಿದ್ರು. ಈ ಉತ್ತರ ಕರ್ನಾಟಕ ಭಾಗದ ಒಂದು ಕೃಷಿಯ ಒಂದು ಭವಿಷ್ಯವನ್ನ ನಾವು ನೋಡ್ತಾ ಇದ್ರೆ ಇದು ಒಂದು ಆಶಾದಾಯಕ ಅಂತ ನಮ್ಗೆ ಅನಿಸ್ತಾ ಇದೆ. ತಾವೇನಂತೀರಿ? ಆಶಾದಾಯಕ ಐತ್ರಿ. ಇನ್ನೂ ಸ್ವಲ್ಪ ರೈತರಲ್ಲಿ ಮನವರಿಕೆ ಆಗಿಂದ ಕೃಷಿ ಕಡೆ ಒಲವು ಏನಪ್ಪ ಅಂದ್ರೆ ಜಾಸ್ತಿ ಏನಪ್ಪ ಆಗ್ಬೇಕಾಗತ್ರಿ. ನಮ್ಮ ಒಕ್ಕಲ್ತನದಲ್ಲಿ ಬರೇ ಪ್ಯಾಟಿದಿಂದ ಬೀಜ ಆಗಲಿ ಔಷಧ ಆಗಲಿ ಖರೀದಿ ಮಾಡಕ್ಕಿಂದ ಇದು ಒಕ್ಕಲ್ತನ ಏನಪ್ಪ ಅಂದ್ರೆ ಸ್ವಲ್ಪ ಲಾಭದಾಯಕ ಆಗೋ ಬದಿ ನುಕ್ಸಾನ ಕಡೆ ಹೊಂಟೈತ್ರಿ, ಅವಲಂಬನೆ ಆಗೋದ್ರಿಂದ. ಆದ್ದರಿಂದ ರೈತ ತನ್ನದೇ ಆದಂಥ ಬೀಜ ಉತ್ಪತ್ತಿ ಮಾಡ್ಬೋದು, ತನ್ನದೇ ಆದಂಥ ಗೊಬ್ಬರ ಮಾಡ್ಬೋದು, ತನ್ನದೇ ಆದಂಥ ಔಷಧ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ ರೀ. ಸಾವಯವ ಕೃಷಿ ಅನ್ಬೋದು ಅಥವಾ ರಾಸಾಯನಿಕ ರಹಿತ ಕೃಷಿ ಅನ್ನಬೇಕು, ಇಂಥದೆಲ್ಲ ಮಾಡೋಕ್ಕಿಂತ ಸಾಕಷ್ಟು ಮಂದಿ ಪ್ರಗತಿಶೀಲರಾಗಿ ರೈತರಿಗೆ ತೋರಿಸ್ತಾ ಇದ್ದಾರೆ. ಇದು ಹೆಚ್ಚಿಗೆ ಆಗಬೇಕಾಗತ್ತೆ ರೀ. ಔಷಧಗಳು ಬಳಕೆಯಿಂದ ಆ ಒಂದು ಔಷಧಗಳ ಉಳಿಕೆಯಿಂದ ಆಹಾರದಲ್ಲಿ ಒಂಥರ ವಿಚಿತ್ರವಾದ ರೋಗಾಣುಗಳು ಬಂದಿಕ್ಕಿಂತ ಮನುಷ್ಯನ ಆಯುಷ್ಯ ಇವತ್ತು ಕಡಿಮೆ ಆಗುತ್ತೆ ರೀ. ಈಗ ನೋಡಿ ಸಣ್ಣ ಸಣ್ಣ ಮಕ್ಕಳುಗಳಿಗೆ ಡಯಾಬೆಟಿಕ್ಸು, ಕ್ಯಾನ್ಸರ್ಸು ಇವೆಲ್ಲ ನಮ್ಮ ಭಾರತ ದೇಶ, ನಮ್ಮ ವರ್ಲ್ಡಲ್ಲೇ ಭಾರತ ದೇಶ ಕ್ಯಾನ್ಸರ್ ಕಂಟ್ರಿ, ಆಮೇಲೆ ಡಯಾಬೆಟಿಕ್ ಕಂಟ್ರಿ. ಸೊ ಇಂಥವೆಲ್ಲ ನಾವು ಆರೋಗ್ಯ ದೃಷ್ಟಿಯಿಂದ ನಾವು ಕೃಷಿಯನ್ನು ಇವತ್ತು ಮಾಡೋದು ಭಾಳಷ್ಟು ಏನಪ್ಪ ಅವಶ್ಯಕತೆ ಐತಿ. ಪ್ರೊಫೆಸರ್ ಬೆಣಗಿ ಅವರೇ, ಈಗ ನೋಡಿ ನಾವು ಸಣ್ಣವರಿದ್ದಾಗ ರೀ ನಮ್ಮ ಹೊಲದೊಳಗೆ ಈಗ ಎಣ್ಣೆಕಾಳು ಬೆಳೆ ದ್ವಿದಳ ಧಾನ್ಯಗಳನ್ನು ಅಂತರ ಬೆಳೆ ಮಾಡುತ್ತಿದ್ರು. ಅವನ್ನ 6 ತಿಂಗಳ ಬರ್ತಾವ ಅಂದ್ರೆ ಇವು ಜೊತೆಗೆ ಆರಾಮ ನಿಧಾನಕ್ಕೆ ಬರಲಿ ಅಂತ ತಾನೇ ಬೆಳೆದು ಬಿಡ್ತಿದ್ವು. ಹೀಗಾಗಿ ಅಲ್ಲೇ ಒಂದು ರೋಗಗಳ ಕಾಟನೂ ಕಡಿಮೆ ಇತ್ತು, ಆಮೇಲೆ ಮತ್ತೆ ಈ ಕೀಟಗಳ ಕಾಟನೂ ಬಹಳ ಕಡಿಮೆ ಇತ್ತು, ಒಂದಕ್ಕೊಂದು ಪೂರಕವಾಗಿ ಬೆಳೀತಾ ಇದ್ವು. ಅದಕ್ಕೆ ಒಂದು ಇವತ್ತು ಮಧ್ಯಾಹ್ನ ಪರಿಕರಗಳ ಸಾಮರ್ಥ್ಯ ಹೆಚ್ಚಿಸಲಿಕ್ಕೆ ಮತ್ತು ಉತ್ಪನ್ನಗಳ ಮೌಲ್ಯವರ್ಧನೆ ವೃದ್ಧಿ ಮಾಡಲಿಕ್ಕೆ ಈ ದ್ವಿತೀಯ ಕೃಷಿ ಅನ್ನೋದ್ರ ಬಗ್ಗೆ ಒಂದು ಉತ್ತಮವಾದ ಕಾರ್ಯಕ್ರಮ ಆಯಿತು. ಇದು ಬಹುಶಃ ಈ ಥರ ಒಂದು ಪರ್ಯಾಯ ಕೃಷಿಯನ್ನು ನಾವು ಯಾವಾಗಲೂ ಅವಲಂಬಿಸಬೇಕು. ಸಮಗ್ರ ಕೃಷಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಆದರೆ ಇವತ್ತು ರೈತ ಬಾಂಧವ ತನ್ನ ಬದುಕನ್ನು ತಾನು ಗೆಲ್ತಾನೆ ಮತ್ತು ಒಂದು ರಕ್ಷಣಾತ್ಮಕವಾಗಿ ಒಂದು ಯಶಸ್ವಿ ಆಗಲಿಕ್ಕೆ ಅವ್ನಿಗೆ ದಾರಿ ಆಗ್ತದೆ. ತಾವೇನಂತೀರಿ? ತಾವು ಹೇಳೋದು 100% ಕರೆಕ್ಟ್ ರೀ ಸರ್. ಆದರೆ ರೈತರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಸ್ವಲ್ಪ ಕಡಿಮೆ ಅದ ರೀ. ಈಗ ಏನಾಗಿತ್ತು ಅಂದ್ರೆ ಪ್ರತಿಯೊಂದು ರೈತರದು ತಮ್ಮದು ಈಗ ಒಂದು ಯಾವ್ದಾರ ಒಂದು ಹೊಲದಲ್ಲಿ ಕೀಟ ಅಥವಾ ರೋಗ ಅಥವಾ ಏನಾರ ಒಂದು ಇದಾತಂದ್ರೆ ಅದಕ್ಕೆ ರಸಾಯನ ಪದೇ ಪದೇ ಪದೇ ಔಷಧ ಸಿಂಪರಣೆ ಮಾಡಿ ಕೀಟಗಳು ಸಾಯಲಾರದಂತ ಪರಿಸ್ಥಿತಿ ಆಗಿದ್ರಿ. ಆದ್ದರಿಂದ ನಾವು ಔಷಧ ಉಪಯೋಗ ಮಾಡತಕ್ಕಂಥ ಸಮಯದಲ್ಲಿ ಔಷಧಗಳು ಬದಲಾವಣೆ ಆಗಬೇಕು. ಆಮೇಲೆ ಯಾವಾಗಾರ ನಡಬರ್ಕ ಕೆಲವೊಂದಿಷ್ಟು ಸಸ್ಯ ಮೂಲದ ಪೀಡನಾಶಕಗಳು ಅಥವಾ ಜೈವಿಕ ಮೂಲದ ಪೀಡನಾಶಕಗಳನ್ನು ಬಳಕೆಯನ್ನು ಮಾಡಿದ್ರಂದ್ರೆ ಈ ರೀತಿ ಸಮಸ್ಯೆ ಹೋಗ್ತದೆ ರೀ. ಆಮೇಲೆ ಇದು ಕಾಸ್ಟ್ನೂ ಕಡಿಮೆ ಆಗತ್ತೆ ರೀ, ಮತ್ತು ಎಕೋ ಫ್ರೆಂಡ್ಲಿ, ನಮ್ಮ ನೈಸರ್ಗಿಕ ಪೂರಕವಾಗಿ ಆಗತಕ್ಕಂಥ ಕೆಲಸ ಇದು. ಅಂದರೆ ಸಹಜವಾದ ಕೃಷಿಯನ್ನು ಮತ್ತು ಸರಳವಾದ ಕೃಷಿಯನ್ನು ಮಾಡಲಿಕ್ಕೆ ನಮ್ಮ ರೈತ ಬಾಂಧವ ಮುಂದೆ ಬರಬೇಕು ಅನ್ನೋದು. ಹೀಗಾಗಿ ಸಾವಯವ ಕೃಷಿ ಮಾಡಲಿಕ್ಕೆ ಎಷ್ಟು 50,000 ಕೊಟ್ಟರು ಕೂಡ ನಿಮಗೆ ಒಳ್ಳೆಯ ಗೊಬ್ಬರ ಸಿಗ್ತಾ ಇಲ್ಲ ಅಂಥ ಒಂದು ಪರಿಸ್ಥಿತಿಯನ್ನು ರೈತರಿಗಿದೆ. ಇದು ಚಿಂತಾಜನಕ ಸ್ಥಿತಿ. ಹಿಂಗಾಗಬಾರ್ದು ಅಂದರೆ ನಾವು ಮೂಲ ಕೃಷಿಯನ್ನು ಮರಿಬಾರ್ದು, ಅದನ್ನು ಇಟ್ಟುಕೊಂಡು ಆಧುನಿಕ ಕೃಷಿಯನ್ನು ಕೂಡ ನಾವು ಮಾಡಬೇಕು ಅಂತ ತಾವು ಹೇಳ್ತೀರಿ. ಹೌದೌದು ರೀ. ಪ್ರತಿಯೊಬ್ಬ ರೈತ ಒಂದರ ಯಾಕೊಲ್ಲಕ್ಕೆ ಸಣ್ಣದೊಂದು ಆಕಳ ಸಾಗಲಿಕ್ಕಂದ್ರೆ ಒಂದು ಸಣ್ಣದೊಂದು ಆಡುಮರಿ ಯಾಕೊಲ್ಲಕ್ಕೆ ಸಾಕಬೇಕು. ಒಕ್ಕಲ್ತನದಲ್ಲೇ ಪ್ರಾಣಿಗಳ ಪಾತ್ರ ಭಾಳಷ್ಟು ಐತ್ರಿ. ಈಗ ಆಕಳುಗಳು ಇವನ್ನೆಲ್ಲ ನಾವು ಹಾಲಿನ ಸಂಬಂಧ ಸಾಕಬಾರ್ದು, ಆಕಳ ಉಚ್ಚಿ ಮತ್ತು ಆಕಳ ಒಂದು ಸಗಣಿ ಸಂಬಂಧ ನಾವು ಸಾಕ್ಬೇಕು ಏನ್ರಿ. ಆದ್ರಿಂದ ಈಗ ನೋಡ್ರಿ ಮಹಾರಾಷ್ಟ್ರಕ್ಕೆ ಹೋದ್ರೆ 1 ಲೀಟರ್ ಆಕಳ ಉಚ್ಚಿಗೆ 80 ರೂಪಾಯಿ, ಆಕಳ ಹಾಲಿಗೆ 35 ರೂಪಾಯಿ 40 ರೂಪಾಯಿ, ಆದ್ರೆ ಉಚ್ಚಿಗೆ 80 ರೂಪಾಯಿ ನೋಡ್ರಿ. ಮತ್ತು ಆಕಳ ಸಗಣಿ ನೀವು ಗೂಗಲ್ದಲ್ಲಿ ಮಾಡ್ರಿ, 5 ಕೆಜಿ ಆಕಳ ಸಗಣಿಗೆ 400 ರೂಪಾಯಿ ಅದರಿ. ಅಂದ್ರೆ ಎಷ್ಟು ಮಹತ್ವ ಐತಿ. ಅದಕ್ಕೆ ರೈತರು ಇಂಥವೆಲ್ಲ ತಿಳ್ಕೊಂಡಿಂದ ಒಂದು ಒಕ್ಕಲ್ತನ ಅಂದ್ರೆ ನಾವು ರೈತ ಅಂತ ಅನಿಸ್ಕೋಬೇಕಂದ್ರೆ ಒಂದು ಆಕಳ ಅಥವಾ ಒಂದು ದನ ಸಾಕ್ಬೇಕ್ರಿ. ಇದು ಬೇಸಸ್. ಇಲ್ಲಿಕಂದ್ರೆ ಅವ್ಗೆ ತಿಪ್ಪೆ ಗೊಬ್ಬರ ಸಿಗಂಗಿಲ್ಲ, ಈಗ ಹಳ್ಳಿ ಒಳಗೆ ದನ ಸಾಕೋದು ಎತ್ತುಗಳು ಏನಪ್ಪ ಅಂದ್ರೆ ಸಾಕೋದು ಭಾಳಷ್ಟು ಕಷ್ಟ ಆಗಿದ್ರಿ. ಎಷ್ಟೋ ಮಂದಿ ನಾ 8 ಎತ್ತಿನ ಕಮತ 4 ಎತ್ತಿನ ಕಮತ ಅಂತಿರ್ತದೆ. ಈಗೆಲ್ಲ ಎತ್ತುಗಳು ಬರೀ ಏನಪ್ಪ ಅಂದ್ರೆ ಇದು ಯಂತ್ರೋಪಕರಣಗಳ ಮೇಲೆ ಅವಲಂಬನೆ ಆಗೈತಿ. ಯಂತ್ರೋಪಕರಣಗಳು ಇರಲಿ, ಅವಲಂಬನೆ ಮಾಡಲಿ, ಯಾಕಂದ್ರೆ ಈಗ ಲೇಬರ್ ಏನಪ್ಪ ಸಮಸ್ಯೆ ಐತ್ರಿ, ಯಂತ್ರೋಪಕರಣ ಮಾಡಲಿ. ಆದ್ರೆ ಜೊತೆ ಜೊತೆಗೆ ನಮ್ಗೆ ಪ್ರಾಣಿಯ ಒಂದು ಸಂಕುಲ ಬೇಕೇ ಬೇಕ್ರಿ. ಅಂದ್ರೆ ನಮ್ಮ ಏನಪ್ಪ ಒಕ್ಕಲ್ತನ ಆಗೈತಿ, ಇರ್ಲಿಕ್ಕಂದ್ರೆ ಒಕ್ಕಲ್ತನ ಹಾಳಾಗೈತಿ. ಯಾಕಂದ್ರೆ ನಾವು ಹೇಳ್ತೀವಿ ವಿಜ್ಞಾನಿಗಳು, ಮಣ್ಣಿನಲ್ಲಿ ಸಾವಯವ ಇಂಗಾಲ ಸಸ್ಯವೇ ಕೃಷಿ ಮಾಡ್ಬೇಕಾದ್ರೆ 0.8% ಇರಬೇಕು. ಆದರೆ ಇವತ್ತು ಆಘಾತಕರವಾದ ಸಂಗತಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಸಾವಯವದ ಇಂಗಾಲ ಎಷ್ಟೈತೆ ಅಂದರೆ 0.2-0.3% ಐತ್ರಿ. ಹೀಗಾಗಿ ರೈತರು ಸರ್ಕಾರಿ ಗೊಬ್ಬರ ಮೇಲೆ ಅವಲಂಬನೆಯಾಗಿ ಹೆಚ್ಚು ಹೆಚ್ಚು ಬೆಳವಣಿಗೆ ಮಾಡೋಕ್ಕಿಂತ ಇವತ್ತು ಭೂಮಿ ಇವತ್ತು ಸವಳು ಜವಳು ಆಗಲಿಕ್ಕೆ ಕಾರಣೀಭೂತರಾಗಿ. ಎಲ್ಲ ತಿಪ್ಪೆ ಗೊಬ್ಬರದಲ್ಲಿ ಜೀವನ ಇರ್ತಾವೆ, ಸಾಕಷ್ಟು ಕೋಟ್ಯಾನು ಜೀವನ ಇರ್ತಾವೆ. ಭೂಮಿ ಒಂದು ಆ ಒಂದು ಗಿಡದ ಬೇರಿನ ಸುತ್ತಮುತ್ತ ಇರತಕ್ಕಂಥ ನಾವು ರೈಸೋಸ್ಪಿಯರ್ ಅಂತ ಹೇಳ್ತೀವಿ. ಆ ಬೇರಿನ ಸುತ್ತಮುತ್ತ ಇರತಕ್ಕಂಥ ವಾತಾವರಣದಲ್ಲಿ ಉಪಯೋಗಕಾರಿ ಸೂಕ್ಷ್ಮಾಣುಜೀವಿಗಳು ಇದ್ರೆ ನಮ್ಮ ಒಕ್ಕಲ್ತನ ಉಳಿತೈತಿ, ಇರ್ಲಿಕ್ಕಂದ್ರೆ ನಮ್ಮ ಒಕ್ಕಲ್ತನ ಬಹಳಷ್ಟು ಗಂಭೀರವಾದ ಪರಿಸ್ಥಿತಿ. ಎಂತ ಮಾತು ಹೇಳಿದ್ರೆ ಪ್ರೊಫೆಸರ್, ಯಾಕಂದ್ರೆ ಮಣ್ಣಿನಲ್ಲಿ ಜೀವ ಇದ್ರೆ ನಮ್ಮ ಮುಖದಲ್ಲಿ ಜೀವ ಇರ್ತದೆ. ಅಂದ್ರೆ ಮಣ್ಣಿನಲ್ಲಿ ಜೀವ ಅಂದ್ರೆ ಈ ಸೂಕ್ಷ್ಮ ಜೀವಿಗಳು, ಎರೆಹುಳು, ಅಂದ್ರೆ ಮಣ್ಣು ನೋಡಿದ ಕೂಡ ಅಂತ ನಮಗೆ ಒಂದು ಖುಷಿ ಆಗ್ಬೇಕು, ಆ ಒಂದು ಭಾವನೆ ಬರಬೇಕು ಹೇಳ್ತಾ ಕೃಷಿ ಮೇಳ ಬಹುಶಃ ಇವೆಲ್ಲ ವಿಷಯಗಳನ್ನ ನಮ್ಮ ರೈತ ಬಾಂಧವರಿಗೆ. ನಮ್ಮ ಕೃಷಿ ಮೇಳದಲ್ಲಿ ಯಾವುದೇ ರೈತರು ತಮ್ದು ಯಾವುದೇ ಸಮಸ್ಯೆ ಇರ್ತಾರೆ ಅಲ್ಲಿ ಒಂದು ದೊಡ್ಡದು ಒಂದು ಪೆಂಡಾಲ ಇದ್ರೆ, ಎಲ್ಲಾ ವಿಜ್ಞಾನಿಗಳ ಒಂದು ತಜ್ಞರು ಇರ್ತಾರೆ. ಅವ್ರು ಬೇಕಾದ ಸಮಸ್ಯೆ ಇದ್ರೂ ಸಹ ಅವರು ನೇರವಾಗಿ ತಜ್ಞರುಗಳ ಸಂಗಡ ಮಾತಾಡಿ ಬಗೆಹರಿಸುವ ಒಂದು ಫಲದಲ್ಲಿ ಅವರು ಅಳವಡಿಕೆ ಮಾಡಿ ಅಂದ್ರೆ ಒಳ್ಳೇದಾಗಿ ಒಂದು ಅವರಿಗೆ. ಇನ್ನು ನಾಳೆ ಅವಕಾಶ ಇದೆ, ಎಣ್ಣೆಕಾಳು ಮತ್ತೆ ದ್ವಿದಳ ಧಾನ್ಯ ಉತ್ಪಾದನೆ ಹೆಚ್ಚಿಸಲಿಕ್ಕೆ ಏನೇನು ಅಗತ್ಯ ಕೃಷಿ ತಾಂತ್ರಿಕತೆಗಳಿದೆ ಅನ್ನೋದಕ್ಕೆ ಒಂದು ಗೋಷ್ಠಿಗಳದ. ಆಮೇಲೆ ಕನ್ನಡ ಕೃಷಿಗೋಷ್ಠಿ ಕೂಡ ಐತಿ. ಅಂದ್ರೆ ಬರಹಗಾರರು ಇದ್ದಾರೆ ಕೃಷಿಕರು, ಅವರು ತಮ್ಮ ಒಂದು ಬರವಣಿಗೆಯನ್ನ ಅಲ್ಲಿ ಪ್ರಕಟ ಮಾಡಬಹುದು. ಮತ್ತೆ ರೈತರಿಂದ ರೈತರಿಗೆ ಕಾರ್ಯಕ್ರಮ ಅಂತೂ ಬಹಳ ವಿಶೇಷವಾಗಿ ರೈತರ ಮಾತುಗಳನ್ನ ರೈತರು ಕೇಳ್ತಾರೆ, ಅವರ ಒಂದು ಅನಿಸಿಕೆಗಳನ್ನ ಅವ್ರು ಕೇಳ್ತಾರೆ. ಅದಕ್ಕೆ ವಿಜ್ಞಾನಿಗಳು ಮಾತಾಡೋದಕ್ಕಿಂತ ರೈತರು ಏನ್ ಮಾತಾಡ್ತಲ್ಲ ಅದು ಕರೆಕ್ಟ್ ಹಸಿಗೋಡಿಯಾಗ ಹಳ್ಳ ಪ್ರಗತಿಪರ ರೈತರ ಮಾತುಗಳು ಬಹಳ ರೈತರು ತಲೆಯೊಳಗೆ ಹೋಗ್ತಿರ. ಡಾಕ್ಟರ್ ವಿ ಐ ಬೆಣಗಿ ಅವರೇ, ಇವತ್ತ ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂತಂದ್ರೆ ರೋಗ ನಿಯಂತ್ರಣ ಮಾಡೋದು ಬಹಳ ಪ್ರಮುಖ ಅದ. ಈಗ ನೋಡ್ರಿ ಒಳ್ಳೆ ಮಳೆ ಆಗಿದೆ, ನಮ್ಮ ರೈತ ಬಾಂಧವನಿಗೆ ಮುಖದಲ್ಲಿ ಸಾಕಷ್ಟು ಮಂದಹಾಸ. ಯಾಕಂದ್ರೆ ಈಗ ಹಿಂಗಾರಿಗೆ ಭೂಮಿಯನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾನ, ಮತ್ತೆ ಒಳ್ಳೆ ಬೀಜಗಳನ್ನು ಹಾಕೊಂಡು ಇವತ್ತು ಒಳ್ಳೆ ಇಳುವರಿ ತೆಗಿಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದಾನೆ. ಈಗ ಮೊದಲ ನಾವು ಏನ್ ರೋಗಗಳು ಬರಬಹುದು ನಮ್ಮ ಒಂದು ಬೆಳೆಗಳಿಗೆ ಅಂತ ಮೊದಲ ಗೊತ್ತು ಮಾಡಿ ಇಟ್ಕೊಂಡ್ರೆ ಖಂಡಿತವಾಗಿ ಕೂಡ ಅದಕ್ಕೆ ಪರಿಹಾರ ಆಗ್ತದೆ. ಅದಕ್ಕೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೀವಲ್ರಿ. ಹಂಗೆ ಡಾಕ್ಟರ್ ಬೆಣಗಿ ಅವರೇ, ಸಾಮಾನ್ಯವಾಗಿ ಹಿಂಗಾರಿಗೆ ಬರುವಂತಹ ರೋಗಗಳು ಹೇಳ್ಬೋದಾ? ಈ ಸದ್ಯ ಹಿಂಗಾರಿ ಬೆಳೆದ ಮುಖ್ಯವಾದ ಬೆಳೆ ಅಂದ್ರೆ ಒಂದು ಕಡ್ಲೆ ಏನ್ರಿ. ಕಡ್ಲಿಗೆ ಒಂದು ರೋಗ ಬರ್ತೈತಿ, ನೆಟ್ಟಿ ರೋಗ ಅಥವಾ ಗಿಡ ಒಣಗತಕ್ಕಂಥ ರೋಗ ಬರ್ತೈತ್ರಿ. ಇದು ಎಲ್ಲಾ ಒಂದು ಉತ್ತರ ಕರ್ನಾಟಕದ ಎಲ್ಲಾ ಭಾಗದಲ್ಲಿ ಐತ್ರಿ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಲಾಗತ್ತರಿ. ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದ್ರೆ, ಈಗ ಹೋದ ವರ್ಷ ಕಡ್ಲಿ ಇತ್ತಂದ್ರೆ ಅಲ್ಲಿ ಕಡ್ಲಿ ಹಾಕಬಾರ್ದು, ಅಂದರೆ ಬೆಳೆಗಳ ಪರಿವರ್ತನೆ ಮಾಡಬೇಕು, ಇದು ಒಂದೇ ಕೆಲಸ. ಆಮೇಲೆ ಹೋದ ವರ್ಷ ಕಡ್ಲಿದಲ್ಲಿ ನೆಟ್ಟಿ ರೋಗ ಬಂತಂದ್ರೆ ಈ ವರ್ಷ ಅಲ್ಲಿ ಕಡ್ಲಿ ಹಾಕೋ ಬದಲಿ ಜ್ವಾಳ ಹಾಕಬೇಕ್ರಿ, ಬೆಳೆಗಳ ಪರಿವರ್ತನೆ ಮಾಡಬೇಕು. ಎರಡನೇ ದಂಶ ಏನಪ್ಪ ಅಂದ್ರೆ, ಕಡ್ಲಿ ಒಳಗೆ ಒಂದು ನಮ್ಮ ಕೈಯಾಗ ಬರ್ತಾರೆ ಹಿಡಿಮುಟ್ಟಿ ಬರ್ತಕ್ಕಂಥ ಒಂದು ಜ್ವಾಳ, ಹಿಂಗಾರಿ ಜ್ವಾಳ, ಆ ಬೀಜ ಮಿಕ್ಸ್ ಮಾಡಿ ಹಾಕ್ಬೇಕ್ರಿ ಅದ್ರಾಗ ಕಡ್ಲಿ ಒಳಗೆ. ಇದರಿಂದ ಲಾಭ ಎಷ್ಟು ಅದಾವ ಅನ್ನೋದು ಹೇಳ್ತೀನಿ ಕೇಳ್ರಿ. ಇದ್ರಾಗ ಏನು ರೊಕ್ಕ ಏನು ಖರ್ಚಿಲ್ಲ, ಕಡ್ಲಿ ಅಂತೂ ಬಿತ್ತಿರ್ತಾರೋ ಅದ್ರಾಗ ಅಲ್ಲಿ ಅಲ್ಲೊಂದು ಇಲ್ಲೊಂದು ಏನಪ್ಪ ಅಂದ್ರೆ ಜ್ವಾಳ ಏನಪ್ಪ ಅಂದ್ರೆ ಸಿಡಿಗಳಾಗಿ ಹೋಗ್ತಾರೆ. ಇದರಿಂದ ಲಾಭ ಏನಂದ್ರೆ, ಜ್ವಾಳದ ಬೇರಿನಲ್ಲಿ ದೇವರೊಂದು ವಿಶೇಷವಾದ ಒಂದು ಶಕ್ತಿ ಕೊಟ್ಟಂತೆ. ಒಂದು ಬೇರಿನಲ್ಲಿ ಒಂದು ರಸ ಏನಪ್ಪ ಅಂದ್ರೆ ಸ್ರವಿಸ್ತೈತ್ರಿ, ಅದು ರಸ ಸ್ರವಿತ ಅಂದ್ರೆ ಭೂಮಿಯಲ್ಲಿ ತಿರುಗಾಡ್ತಕ್ಕಂಥ ರೋಗಾಣು ಇರ್ತಿಲ್ಲ, ಅದು ಮುಂದೆ ಏನಪ್ಪ ಅಂದ್ರೆ ಹೋಗಂಗಿಲ್ಲ, ಇದು ಒಳ್ಳೇದ್ರಿ. ಎರಡನೇದು, ಜ್ವಾಳದ ಎಲೆ ಕೆಳಗೆ ಆ ಒಂದು ಕಡ್ಲಿಗೆ ಮತ್ತು ತೊಗರಿಗೆ ಬರ್ತಕ್ಕಂಥ ಕೀಟಗಳನ್ನ ಪರತಂತ್ರ ಜೀವಿಗಳು ಪರಾವಲಂಬಿ ಕೀಟಗಳು ಎಲೆ ಕೆಳಗಿರ್ತಾವ್ರಿ, ಇದೊಂದು. ಮೂರನೇದು ಏನಪ್ಪ ಅಂದ್ರೆ, ಈಗ ಒಂದು ಕಡ್ಲಿಗೆ ಬರ್ತಕ್ಕಂಥ ಕೀಟವನ್ನು ತಿನ್ನಾಕ ಈ ಕಡ್ಲಿ ದೊಡ್ಡದಾಗಿರ್ತೈತ್ರಿ, ಅದಕ್ಕೆ ಪಕ್ಷಿಗಳು ಕುಂದ್ರಾಕ ಅದಕ್ಕೊಂದು ಪಕ್ಷಿಧಾಮ ಹಾಕ್ಬಿಡ್ತಾರೆ. ಹೌದು, ಪಕ್ಷಿಧಾಮ ಅಂತಂದ್ರೆ ನಮ್ಮಲ್ಲೇ ಕಸಿ ಸಂಶೋಧನೆಕ್ಕೆಂದ್ರೆ ಗುಲ್ಬರ್ಗದಲ್ಲಿ ಸಂಶೋಧನೆ ಮಾಡಿರು. ಅಲ್ಲಿ ಏನು ಮಾಡಿರಪ್ಪ ಅಂದ್ರೆ, ಒಂದು ಏನಪ್ಪ ಅಂದ್ರೆ ಪಕ್ಷಿ ಒಂದು ದಿವಸಕ್ಕೆ ಎಷ್ಟು ಕೀಟಗಳನ್ನ ಆರಿಸಿ ಆರಿಸಿ ತಿಂತೈತಿ, ಅದು ಆರಿಸಿ ತಿನ್ನೋದು ದಪ್ಪನ್ ತಿಂತಾರೆ, ಹುಳ ತಿಂತಾರೆ, ದಪ್ಪನ ಹುಳ ಔಷಧಗಳು ಹೊಡೆದ್ರು ಸಾಯಂಗಿಲ್ಲ. ಆದ್ರೆ ಅದ್ರ ಕೆಲಸ ಯಾವ್ದು ಮಾಡ್ತೈತಿ, ಒಂದು ಸಂಶೋಧನೆ ಪ್ರಕಾರ ಒಂದು ಕರಿ ಕಾಜಾನ ಒಂದು ದಿವಸಕ್ಕೆ 30-32 ಬಲಿತ ಕೀಟಗಳನ್ನ ಆಯ್ಕೊಂಡು ಏನಪ್ಪ ತಿಂತೈತ್ರಿ. ಆಮೇಲೆ ಇಲ್ಲಿ ಅಕಸ್ಮಾತ್ ಕುಂತಂದ್ರೆ ಇಲ್ಲಿಂದ ಒಂದು 30 ಫೂಟ್ ಎಲ್ಲರ ಒಂದು ಹುಳ ಅಕಸ್ಮಾತ್ ಅಳಗಾಡಕತ್ತಂದ್ರೆ ಅದಕ್ಕೆ ಸೆನ್ಸೇಷನ್ ಆಕತಿ, ಗೊತ್ತಾಕತ್ರಿ. ಅದೆಲ್ಲ ಇವೆಲ್ಲ ಬಯಾಲಜಿಕಲ್ ಕಂಟ್ರೋಲ್. ಇದಕ್ಕೇನು ಭಾಳ ರೊಕ್ಕ ಪಕ್ಕ ಇಲ್ಲ, ಕಡ್ಲಿ ಹಾಕತಕ್ಕಂಥ ಸಮಯ ಸಮಯದಲ್ಲಿ ಒಂದು ಮುಟಗಿಗೆ ಜೋಳ ಹಾಕ್ಬಿಡೋದು. ಆ ಜೋಳದ ದಂಟ ಅದಕ್ಕೊಂದು ಸ್ಟೇಷನ್ ಹಾಕತ್ತದ. ಜೋಳದ ದಂಟ ಅದು ಪಕ್ಷಿಗಳಿಗೆ ಕುಂದ್ರಕ ಅನುಕೂಲ ಆಗಿದ್ರೆ, ಯಾಕಂದ್ರೆ ಕಡ್ಲಿ ಮೇಲೆ ಕೂತಾನ ಅದು ಬೀಳ್ತೈತಿ ಅಂತಕ್ಕಂಥ ಭಯ ಇರ್ತದ್ರಿ. ಅದು ಜೋಳದ ಮೇಲೆ ಕೂತಾನ ಆರಾಮ್ಸ್ರಿ ಬಂದ ಎಲ್ಲ ಬರ್ತಕ್ಕಂಥ ಕೀಡುಗಳು ಆಯ್ತಿದ್ರಿ, ಇದು ಒಳ್ಳೇದ್ರಿ. ಆಮೇಲೆ ಇತ್ತೀಚೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಥವಾ ಪ್ರೈವೇಟ್ ಕಂಪ್ನಿಯವರು ಕೆಲವೊಂದು ರೋಗ ನಿರೋಧಕ ತಳಿಗಳದವ್ರಿ, ಅಂಥವನು ಕೆಲವೊಂದು ಸಾಧ್ಯ ಇದ್ದಂದ್ರೆ ತಮ್ಮ ಪ್ರದೇಶಕ್ಕೆ ಸೂಟ್ ಆಗಿತ್ತು ಅಂದ್ರೆ ಅದನ್ನು ಸಹ ಬಳಕೆಯನ್ನು ಮಾಡಬಹುದು. ಈ ರೀತಿ ಮಾಡಿಸಿದ ನಾವು ನೈಸರ್ಗಿಕವಾಗಿ ರೋಗವನ್ನು ಹತೋಟಿ ಮಾಡಬಹುದು. ಆಮೇಲೆ ಒಮ್ಮೆ ಏನು ಬರ್ತಾವಂದ್ರೆ ಪರಿಸ್ಥಿತಿ, ಈಗ ಗೊಂಡಿ ಹುಳುಗಳು ಆಗಿತ್ತು ಪ್ರಾಬ್ಲಮ್ ಹಿಂಗಾರಿ ಬೆಳೆಗಳೊಳಗೆ, ಗೊಂಡಿ ಹುಳ ಭಾಳಷ್ಟು ಕಾಟ ಐತ್ರಿ ಸರ. ಗೊಂಡಿ ಹುಳಕ್ಕೆ ಏನು ಮಾಡ್ಬೇಕಂದ್ರೆ ಫಸ್ಟ್ ನಾವು ಏನು ಮಾಡಬೇಕು, ಟ್ರೈಕೋಡರ್ಮ ಬೀಜೋಪಚಾರ ಮಾಡೋಕ್ಕಿಂತ ಮೊದಲು ಕ್ಲೋರೋಫರಿಫಾಸ್ 10 ml 1 kg ಬೀಜಕ್ಕೆ ಡ್ರೈ ಆಗಿ ಮೊದಲು ಬೀಜೋಪಚಾರ ಮಾಡಬೇಕು. ನಂತರ ನಾವು ಟ್ರೈಕೋಡರ್ಮ ಮಾಡಬೇಕು. ಟ್ರೈಕೋಡರ್ಮ ಬೀಜೋಪ ಮಾಡಿದ ನಂತರ ರೈಸೋಬಿಯಂ ಬೀಜೋಪಚಾರ ಮಾಡ್ಬೇಕು. ಯಾಕಂದ್ರೆ ಅವರಿಗೆ ರೈತರಿಗೆ ಸೀಕ್ವೆನ್ಸ್ ಗೊತ್ತಿಲ್ಲ, ಯಾವ್ದಾರು ಎಲ್ಲ ಕೂಡಿ ಮಿಕ್ಸ್ ಮಾಡಿ ಮಾಡ್ತಾರೆ. ಆ ರೀತಿ ಮಾಡೋದಕ್ಕಿಂತ ನಮ್ಗೆ ಅಲ್ಲಿ ಕೀಟದ ಪ್ರಾಬ್ಲಮ್ ಇದ್ರೆ ಕ್ಲೋರೋಫರಿಫಾಸ್ ಬೀಜೋಪಚಾರ ಮಾಡಬೇಕು. ಇಲ್ಲಿಕರ ಬೇಡ, ಇಲ್ಲಿಕರ ಟ್ರೈಕೋಡರ್ಮ ಬೀಜೋಪಚಾರ ಮಾಡಿ ನಂತರ ನೈಸರ್ಗಿಕವಾಗಿ ಕೆಲವೊಂದು ಸಾರಜನಕವನ್ನು ಫಿಕ್ಸೇಷನ್ ಮಾಡ್ತಕ್ಕಂಥ ಜೀವಾಣುಗಳು ರೈಸೋಬಿಯಂ ಅಂತಕ್ಕಂಥದ್ದು, ಅದನ್ನು ಒಂದು 250 gram ಒಂದು ಎಕರೆಗೆ ಬೀಜೋಪಚಾರ ಮಾಡಿರಂದ್ರೆ ಈ ಕಡೆ ಭೂಮಿನೂ ಚೆನ್ನಾಗಾಕೈತಿ, ಬೇರಿನ ಮೇಲೆ ಗಂಟನೂ ಆಕೈತಿ, ಮತ್ತು ರೋಗಾಣುಗಳನ್ನು ಹತೋಟಿ ಹಾಕೈತಿ ನೋಡ್ರಿ. ಡಾಕ್ಟರ್ ವಿ ಐ ಬೆಣಗಿಯವರೇ, ಈ ಕೃಷಿ ತಾಂತ್ರಿಕತೆಯನ್ನು ತಿಳ್ಕೊಳ್ಳೋದು ಅವಶ್ಯಕತೆ ಎಷ್ಟು ನಮ್ಮ ರೈತ ಬಾಂಧವರಿಗೆ? ಆರಂಭಿಕವಾಗಿ ನಾವು ಸರಿಯಾಗಿ ನಮ್ಮ ಬಿತ್ತನೆ ಮಾಡ್ಬೇಕಲ್ಲ. ಮೊದಲು ಒಕ್ಕಲ್ತನ ಯಾರು ಬೇಕಾದವ್ರು ಮಾಡ್ತಿದ್ರು, ಶಾಲಿ ಕಲೀಲಿಂದ್ರೆ ಒಕ್ಕಲ್ತನ ಮಾಡಂತ ಬರ್ತಿದ್ರು. ಆದ್ರೆ ಈಗಿನ ಪರಿಸ್ಥಿತಿ ಹೆಂಗಿಲ್ಲ, ಯಾಕಂದ್ರೆ ಒಕ್ಕಲ್ತನದಲ್ಲಿ ಬಹಳಷ್ಟು ವಿಷಯಗಳು ಸಮೃದ್ಧ ಆಗ್ಯಾವ್ರಿ, ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡು ನಾವು ಇವತ್ತು ಒಕ್ಕಲ್ತನ ಏನಪ್ಪ ಮಾಡೋದು ಅನಿವಾರ್ಯತೆ ಬಂದೈತ್ರಿ. ಆದ್ದರಿಂದ ಜಾನರು ಮಾಡೋದು ಯಾವುದಪ್ಪ ಅಂದ್ರೆ ಒಕ್ಕಲ್ತನ. ಇಲ್ಲಿ ನೋಡಿ, ಕೆಲವು ಮಂದಿ ಎಲ್ಲ ಬಿ ಇಂಜಿನಿಯರ್ಸ್ಗಳು, ಕೆಲವು ಮಂದಿ ಶಾಲಿ ಕಲ್ತವರು, ದೊಡ್ಡ ದೊಡ್ಡವರು ಯಾವಂದ್ರು ಒಕ್ಕಲ್ತನಕ್ಕೆ ಹೋಗಿ ಒಳ್ಳೆ ಲಾಭವನ್ನು ಪಡೆತಕ್ಕಂಥ ಎಕ್ಸಾಂಪಲ್ಗಳು ಸಾಕಷ್ಟು ಅದಾವ್ರಿ. ಯಾಕಂದ್ರೆ ಇಲ್ಲಿ ತಾಂತ್ರಿಕತೆಗಳನ್ನ ತಿಳ್ಕೊಂಡು ಅಳವಡಿಕೆ ಏನಪ್ಪ ಮಾಡೋದು ಬಹಳಷ್ಟು ಮಹತ್ವ ಐತ್ರಿ. ಇದ್ರ ಡಾಕ್ಟರ್ ಬೆಣಗಿಯವರ, ಉತ್ತರ ಕರ್ನಾಟಕ ಭಾಗದೊಳಗೆ ಈ ಕಬ್ಬು ಬೆಳೀತಾರೆ, ಇಲ್ಲಾಂದ್ರೆ ಹತ್ತಿ ಬೆಳೀತಾರೆ. ಇವತ್ತು ಜೋಳ ಸಹಿತ ಬೆಳೆದು ಬಿಟ್ಬಿಟ್ಟು ತಾವು ಕೊಂಡ್ಕೊಂಡು ತಿಂತಾರೆ, ಅವನು ಇನ್ನೊಬ್ಬರ ಕಡೆ ತೊಗೊಂಬರ್ತಾರೆ. ಈ ನಮ್ಮ ಆಹಾರ ಬೆಳೆಗಳನ್ನು ನಾವು ಯಾಕೆ ಬೆಳೀತಾ ಇಲ್ಲ, ಈ ಕುರಿತಂತೆ ಲಕ್ಷ್ಯ ಹರಿಸ್ಬೇಕಲ್ಲ ರೈತ ಬಾಂಧವರು. ಅದರ ಲಾಭ ಇದೇನು ಹೇಗೆ ನೋಡ್ರಿ ಸರ್? ಕಬ್ಬು ಬೆಳೆದು ಲಾಭದಾಯಕ ಐತಿ, ಯಾಕಂದ್ರೆ ಒಮ್ಮಿಗೆಲೆ ಏನಪ್ಪ ರೊಕ್ಕ ಬರ್ತೈತಿ, ಅವ್ರ ಅಕೌಂಟಿಗೆ ರೊಕ್ಕ ಬಂದ್ಬಿಡ್ತಾವೆ. ಇದು ಲೇಜಿ ಮ್ಯಾನ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಒಬ್ರು ಸೋಮಾರಿ ಮಾಡ್ತಕ್ಕಂಥದ್ದು ಬೇಸಾಯ ಅಂದ್ರೆ ಕಬ್ಬು ಅಂತ ನಾರ್ಮಲ್ ರೈತರು ಹೇಳ್ತಾರೆ. ಆದ್ರೆ ಇಲ್ಲಿ ಕಬ್ಬನ್ನು ಇತ್ತಿತ್ತಲಾಗಿ ಅದನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಕಬ್ಬನ್ನು ಬಹಳಷ್ಟು ಹಾನಿಯಾಗಿರ್ತಕ್ಕಂಥ ಉದಾಹರಣೆ ನಾವು ನೋಡೀವ್ರಿ. ಯಾವುದೇ ಕಬ್ಬಿರಲಿ, ಜ್ವಾಳ ಇರಲಿ, ಕಡ್ಲೆ ಇರಲಿ, ಯಾವುದೇ ಬೆಳೆಯನ್ನು ನಾವು ವೈಜ್ಞಾನಿಕ ದೃಷ್ಟಿಯಿಂದ ನಾವು ಇವತ್ತು ಅದನ್ನು ಸಾಗುವಳಿ ಮಾಡಿದ್ರೆ ಅಷ್ಟೇ ಲಾಭ ಆಗ್ತೈತಿ, ಇರ್ಲಿಕ್ಕಂದ್ರೆ ಲಾಭ ಆಗಂಗಿಲ್ಲ. ತಾವು ಹೇಳಿರಿ, ಈಗ ಬರೀ ಏನಪ್ಪ ಕಬ್ಬನ್ನು ಬೆಳೆದ್ರು, ಇದು ಬೆಳೆಗಳು ನಮ್ಮ ಆಹಾರ ಧಾನ್ಯಗಳನ್ನ ಬೆಳೆ ಭಾಳಷ್ಟು ಕಡಿಮೆ ಆಗೈತಿ, ತಾವು ಹೇಳೋದು ಕರೆಕ್ಟ್ ಅದರಿ. ಬಟ್ ಏನು ಮಾಡಿದ್ರೆ ರೈತರದಲ್ಲಿ ವಿನಂತಿ ಏನಪ್ಪ ಅಂದ್ರೆ ತಮ್ಮ ಸಂಸಾರಕ್ಕೆ ಎಷ್ಟು ಬೇಕಲ್ಲ ಅಥವಾ ತಮ್ಮ ಕರಡನ್ನು ತಮ್ಮ ಸಂಬಂಧಿಕರಿಗೆ ಎಷ್ಟು ಬೇಕು ಅವರಿಗೆ ಈ ಒಂದು ಆಹಾರ ಧಾನ್ಯಗಳನ್ನ ಬೆಳೆಗೆ ಮೀಸಲಾಗಿಡ್ಬೇಕ್ರಿ. ಮೀಸಲಾಗಿಟ್ಟು ಅದಕ್ಕೆ ಹೆಚ್ಚಿಗೆ ಕೀಟ ಔಷಧ ಆಗಲಿ ಅಥವಾ ಹೆಚ್ಚಿಗೆ ರಾಸಾಯನಿಕಗಳನ್ನು ಬಳಕೆಲಾರದ ಮಾಡಿ ಅದನ್ನು ಸಾವಯವ ಪದ್ಧತಿಯಿಂದ ಬೆಳೆದು ತನ್ನ ಫ್ಯಾಮಿಲಿಯವರು ತಮ್ಮ ಕುಟುಂಬದವರು ಎಲ್ಲರೂ ಅದನ್ನು ಸೇವಿಸಿದ್ರೆ ಮಾಡಿದರೆ ಅವರು ಆರೋಗ್ಯನೂ ಚೆನ್ನಾಗಿ ಉಳಿತೈತಿ. ಈಗ ಹತ್ತಿ ಮಧ್ಯೆ ಈಗ ಜೋಳ ಹಾಕಿದ್ರೆ ಹತ್ತಿ ಒಳಗೆ ಕಡ್ಲಿ ಹಾಕಕ್ ಬರಂಗಿಲ್ಲ, ಹತ್ತಿ ಒಳಗೆ ಬೆಂಡಿ ಹಾಕ್ತಾರೆ. ಹತ್ತಿ ಬಿತ್ತನೆ ಮಾಡ್ತಕ್ಕಂಥ ಸಮಯದಲ್ಲಿ ಬೆಂಡಿ ಹಾಕಿಬಿಟ್ಟಂದ್ರೆ ಆ ಹತ್ತಿಗೆ ಬರ್ತಕ್ಕಂಥ ಕೀಟಗಳು ಬೆಂಡಿಗೆ ಬಂದ್ಬಿಡ್ತಾವ್ರಿ. ಅದಕ್ಕೆ ಏನಂತೀವಿ ನಾವು, ಏನಪ್ಪ ಇಂಗ್ಲೀಷಲ್ಲಿ ಪ್ರಿಫರೆನ್ಸಿಯಲ್ ಹೋಸ್ಟ್ ಅಂತ ಹೇಳ್ತೀವಿ. ನಾವು ಬೆಂಡಿ ಮೇಲಿದ್ದಂಥ ಕೀಟಗಳನ್ನ ಸಂರಕ್ಷಣೆ ಮಾಡಿದ್ರೆ ಸಾಕು, ಹತ್ತಿ ಆರಾಮ ಇರ್ತೈತಿ. ಅದಕ್ಕೊಂದು ಹತ್ತಿಗೆ ಒಂದು ಕೀಟ ಬರ್ತದ್ರಿ, ಯಾವುದು ಸ್ಟೆಮ್ ವಿವಿಲ್ ಅಂತ ಬರ್ತದ್ರಿ, ಅಂದ್ರೆ ಕಾಂಡದ ಒಳಗೆ ಸೇರಿಸತಕ್ಕಂಥ ಒಂದು ಕೀಟ. ಅದಕ್ಕೆ ನೀವು ಏನು ಔಷಧ ಹೊಡೆದ್ರೂ ಕಂಟ್ರೋಲ್ ಆಗಿಲ್ಲ. ನೀವು ಬಿತ್ತನೆ ಮಾಡ್ತಕ್ಕಂಥ ಸಮಯದಲ್ಲಿ ಅಲ್ಲೇ ಒಂದು 4 ಸಾಲಿ ಅಥವಾ 5 ಸಾಲಿ ಒಂದು ಏನಾದ್ರು ನೀವು ಬೆಂಡಿ ಹಾಕಿದ್ದಂದ್ರೆ ಆ ಕೀಟ ಡೈರೆಕ್ಟ್ ಬೆಂಡಿಗೆ ಹೋಗಿಬಿಡ್ತೈತಿ, ಹತ್ತಿಗೆ ಏನೂ ಆಗಂಗಿಲ್ಲ. ಅದಕ್ಕೆ ಇಂಥವೆಲ್ಲ ತಾಂತ್ರಿಕತೆಗಳು. ಮತ್ತು ಹತ್ತಿ ಸುತ್ತಮುತ್ತ ಅಲಸಂದಿ ಹಾಕಿವಿ ನಾವು ನಮ್ಮ ಮಾಲಿಮ್ಯದಲ್ಲಿ. ಯಾಕಂದ್ರೆ ಈಗ ಹತ್ತಿಗೆ ಬರ್ತಕ್ಕಂಥ ರಸ ಹೀರ ಕೀಟಗಳು, ಏನು ಸಕಿಂಗ್ ಇನ್ಸೆಕ್ಟ್ಸ್ ಅಂತ ಹೇಳ್ತಿಲ್ಲ, ರಸವನ್ನು ಹೀರತಕ್ಕಂಥ ಕೀಟಗಳು ಹತ್ತಿಗೆ ಹೋಗೋ ಬದಲಿ ಅಲಸಂದಿ ಹೋಗ್ತಾವ್ರಿ. ಹಿಂಗಾಗಿ ನಮ್ಮ ಹತ್ತಿ ಸೇಫ್ ಆಗಿರ್ತದೆ ರೀ. ಆಮೇಲೆ ಇಂಥವೆಲ್ಲ ನಾವು ಸ್ವಲ್ಪ ತಾಂತ್ರಿಕತೆಗಳನ್ನ ಲೋ ಕಾಸ್ಟ್ ಇಂಥವೆಲ್ಲ ನಾವು ತಾಂತ್ರಿಕತೆಗಳನ್ನ ಅಳವಡಿಸಿ ಸ್ವಲ್ಪ ಆದಷ್ಟು ಕೀಟನಾಶಕಗಳ ಮೇಲೆ ಅವಶ್ಯಕತೆ ಇತ್ತಂದ್ರೆ ಮಾಡೋಣ, ಬಟ್ ಅದ್ರ ಮೇಲೆ ಅವಲಂಬನೆ ಆಗೋದು ಕಡಿಮೆ ಮಾಡಿದರೆ ನಮ್ಮ ಒಕ್ಕಲ್ತನ ಉಳಿತೈತಿ, ನಮ್ಮ ಮನುಷ್ಯನ ಆರೋಗ್ಯನೂ ಚೆನ್ನಾಗಿ ಉಳಿತೈತಿ. ಡಾಕ್ಟರ್ ಬೆಣಗಿಯವರೇ, ನಮ್ಮ ರೈತನ ಸಶಕ್ತನನ್ನಾಗಿ ಮಾಡೋದು ಹಿಂಗಾರಿ ಪೀಕ್ ಮಾರ್ಚ್ ಏಪ್ರಿಲ್ ನಂತರ ಏನು ಅವಾಗ ಒಟ್ಟುವಾಗ ಅವರಿಗೆ ಮುಖದಲ್ಲಿ ಸಂತೋಷ ಕಾಣಬೇಕು. ಅದಕ್ಕೆ ಹೇಳಿ, ಬಂತಂದ್ರೆ ಭಾರತ ನೀವು ಹೋತಂದ್ರೆ ಹೋಳಿ ಅಂತ ಯಾಕೆ ಮಾಡ್ಯಾರೆ. ಆ ದೃಷ್ಟಿಯಿಂದ ಹಿಂಗಾರಿನೊಳಗೆ ಈ ರೋಗ ನಿಯಂತ್ರಣ ಮಾಡೋದು ಭಾಳ ಅವಶ್ಯಕತೆ ಅದ. ಅದಕ್ಕೆ ಒಟ್ಟಾರೆ ಕ್ರಮಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಈಗ ವಾಣಿಜ್ಯೀಕರಣ ಮಾಡಬೇಕು ಅಂತಂದ್ರೆ ಈಗ ಬೆಳೆಗಳನ್ನು ನಾವು ಬೆಳಿತೀವಲ್ಲ, ಈಗ ಎಷ್ಟೋ ಸರಿ ನಾವು ಅನ್ಕೋತೀವಿ ಬದುಕುಂಟ ಕೆಲವೊಂದಿಷ್ಟು ನಾವು ಹಣ್ಣುಗಳ ಗಿಡಗಳನ್ನಾಗಲಿ ಅಥವಾ ಬೇರೆ ಏನಾದರೂ ಹೂವಿನ ಗಿಡಗಳನ್ನೆಲ್ಲಾಗಿ ಬೆಳೆದ್ರೆ ಖಂಡಿತವಾಗಿ ಕೂಡ ನಮ್ಮ ಮಧ್ಯದ ಪೀಕ್ ಏನಿರ್ತದಲ್ಲ ಮುಖ್ಯವಾದ ಪೀಕ್ ಅದು ಸಂರಕ್ಷಿತವಾಗಿ ಉಳಿತದೆ. ಅಂದರೆ ರೋಗ ಪೀಡಿತ ಆಗದಂಗೆ ಉಳಿತದೆ. ಯಾಕಂದರೆ ಅದನ್ನೆಲ್ಲ ಆಕರ್ಷಿಸಲಿಕ್ಕೆ ನೀವು ಹೇಳಿದಂಗೆ ಈ ಥರ ಒಂದು ಹಣ್ಣಿನ ಗಿಡಗಳು ಕೂಡ ಬೆಳಿಲಿಕ್ಕೆ ಸಾಧ್ಯ ಇತ್ತು ಅಂದ್ರೆ ಅನುಕೂಲ ಆಗ್ತದೆ. ಹೀಗೆ ಬದುವಿನ ರಕ್ಷಣೆ ಆಯಿತು ಮಾಡಿದಂಗೆ, ಆಮೇಲೆ ನೀರಿನ ಒಂದು ಸಂರಕ್ಷಣೆಯೂ ಆಗ್ತದೆ. ಮಣ್ಣು ಮತ್ತು ನೀರಿನ ರಕ್ಷಣೆಯೂ ಬಹಳ ಅವಶ್ಯಕತೆ ಅದ. ಆ ನಿಟ್ಟಿನೊಳಗೆ ಈ ರೋಗ ನಿಯಂತ್ರಣ ಮಾಡಲಿಕ್ಕೆ ಮತ್ತೆ ಏನೇನು ಕ್ರಮಗಳು ಈ ಥರ? ಈಗ ಹಿಂಗಾರಿ ಒಳಗೆ ಈಗ ಮಾವು ಇನ್ನು ಅಕ್ಟೋಬರ್ದಲ್ಲಿ ಫ್ಲವರಿಂಗ್ ಆಗಲಿಕ್ಕೆ ಚಾಲು ಆಗೈತಿ. ಯಾಕಂದ್ರೆ ತಂಪಾದ ವಾತಾವರಣ ಚಾಲು ಆಗ್ತಿಲ್ಲ, ಮಾವಿಗೆ ಹೂವು ಅದಕ್ಕೆ ಮೊಗ್ಗು ಬರಲಿಕ್ಕೆ ಹೂ ಆಗಲಿಕ್ಕೆ ಚಾಲು ಆಗೈತಿ. ಮಾವಿಗೆ ಬರ್ತಕ್ಕಂಥದ್ದು ಮುಖ್ಯವಾದ ಕೀಡೆ ಅಂದರೆ ಒಂದು ಬೂದಿ ರೋಗ ಅಂತ ಬರ್ತದೆ ರೀ. ಬೂದಿ ರೋಗದ ಜೊತೆ ಜೊತೆಗೆ ಒಂದು ದ್ವಾಮಿ ಅಂತ ಬರ್ತದೆ ರೀ, ಅಂದ್ರೆ ರಸವನ್ನು ಹೀರ್ತಕ್ಕಂಥ ಒಂದು ಹಾಪರ್ಸ್. ಅದು ಅವು ಎರಡೂ ಜೋಡಿಯಾಗಿ ಬಂದು ಅಂದರೆ ಮೊದಲ ಮಾವಿನಲ್ಲಿ 1,000 ಹೂವಿನಲ್ಲಿ ಕಾಯಾಗೋದು ಕೇವಲ 2 ಅಥವಾ 3, 1,000 0.02-0.3% ಅಂತ ಹೇಳ್ತೀವಿ. ಅದರಾಗ ಇವು ಎಲ್ಲ ಸೂಚಿ ರೋಗ ಮತ್ತು ದ್ವಾಮಿಗಳು ಬಂದ ತಕ್ಷಣ ಇವು ಎಲ್ಲ ಸೂಚಿ ಉದುರಿದ್ರು ಅಂದ್ರೆ ಕಂಪ್ಲೀಟ್ ಎಲ್ಲ ಬ್ಯಾರನ್ ಆಗಿಬಿಡ್ತೈತಿ. ಆದ್ರಿಂದ ಇಂಥವೆಲ್ಲ ರೋಗಾಣುಗಳಿಗೆ ಕೆಲವೊಂದು ಸಿಲಿಂದ ಬರ್ತಕ್ಕಂಥ ರೋಗಗಳು ನಾವು ಮುಂಜಾಗ್ರತೆಯಾಗಿ ನಾವು ಹೊಲದಲ್ಲಿ ಅಡ್ಡಾಡಬೇಕು. ಯಾವ್ದಾರು ಅದು ರೋಗದ ಚಿಹ್ನೆ ನೋಡ್ಕೊಂಡು ನಾವು ಇಮಿಡಿಯೇಟ್ಲಿ ಸ್ಟೆಪ್ ಏನಪ್ಪ ಮಾಡಬೇಕು. ಈಗ ಚೀಪ್ ಆ್ಯಂಡ್ ಬೆಸ್ಟ್ ಔಷಧಿಗಳಿದ್ದಾರೆ. ನೀರಿನಲ್ಲಿ ಕರಗತಕ್ಕಂಥ ಗಂಧಕ 80% ಅಂತ ಇದೆ, ಸಾಕಷ್ಟು ಮಾರ್ಕೆಟ್ದಲ್ಲಿ ಎಲ್ಲ ಸಿಗ್ತಾವೆ ರೀ. 1 ಲೀಟರ್ ನೀರಿಗೆ 3 ಗ್ರಾಮ್ ನಾವು ಹೇಳ್ತೀವಿ. ಒಂದು ಮಾವಿನ ಗಿಡಕ್ಕೆ ಸ್ಪ್ರೇ ಮಾಡ್ಬೇಕಾದ್ರೆ 15 ಮೇಲೆ ಇತ್ತಂದ್ರೆ 12 ಲೀಟರ್ ಹೋಗ್ಬೇಕು ರೀ ಒಂದು ಗಿಡಕ್ಕೆ. 12 ಲೀಟರ್ ಅಂದ್ರೆ ಆ ರೀತಿ ನಾವು ಲೆಕ್ಕ ಹಾಕಿ ಸರಿಯಾಗಿ ಏನಪ್ಪ ಅಂದ್ರೆ ಸ್ಪ್ರೇ ಮಾಡಿದ್ರೆ ಬೂದಿ ರೋಗ ಹಾಕೈತಿ. ಮತ್ತೆ ಎಲ್ಲರ ದ್ವಾಮಿಗಳು ಸಿಕ್ಕಾಪಟ್ಟೆ ಇದ್ರೆ ಮಾವಿನಲ್ಲಿ ದ್ವಾಮಿಗಳು ಆತಂದ್ರೆ ದೂರಿಂದ ನೋಡಿದ್ರೆ ಎಲೆಗಳ ಮೇಲೆ ಮಿಂಚ್ ಕಾಣ್ತದ್ರಿ. ನೀವು ಕಂಟ್ರೋಲ್ ಮಾಡ್ಲಿಕ್ಕಾರ ಎಲ್ಲ ಒಂಥರ ಜೋನಿ ಗತಿ ಒಂಥರ ಬೆಲ್ಲದ ಗತಿ. ಅದು ರಸ ಏನ್ ಮಾಡ್ತೈತಿ ಅಂದ್ರೆ ಕೀಟ ತನ್ನ ಮಲಮೂತ್ರ ವಿಸರ್ಜನೆ ಮಾಡ್ತದ್ರಿ. ಮಲಮೂತ್ರ ವಿಸರ್ಜನೆ ಅದು ಸಿಹಿ ಇರ್ತದ್ರಿ. ಅವಾಗ ವಾತಾವರಣದಲ್ಲಿ ಆರ್ದ್ರತೆ ಇತ್ತಂದ್ರೆ ಅವು ವಾತಾವರಣದಲ್ಲಿ ಇದ್ದಂಥ ಕೆಲವೊಂದು ಸೂಕ್ಷ್ಮ ಜೀವಿಗಳು ಆ ಎಲೆಗಳ ಮೇಲೆ ಬೆಳೆದ ಶೂಟಿ ಮೋಲ್ಡ್ ಅಂದರೆ ಎಲೆಗಳ ಮೇಲೆ ಅದು ಒಂಥರ ಏನು ಕಪ್ಪು ಒಂದು ಲೇಯರ್ ಏನಪ್ಪ ಫಾರ್ಮೇಷನ್ ಆಗಿ ದ್ವಿತೀಯ ಸಂಸ್ಕರಣಕ್ಕೆ ನಿಂತು ಹೋಗೋದ್ರಿ. ಈ ರೀತಿಯಾಗಿ ಮಾವಿನಲ್ಲಿ ಕಾಯಿಗೊಳಿಸೋದು ದೊಡ್ಡವಾಗಿಲ್ಲ, ಇದು ಕೀಟದ ಪ್ರಭಾವ. ಆದ್ದರಿಂದ ನಾವು ಮಾವಿನಲ್ಲಿ ಕೀಟ ಮತ್ತು ರೋಗ ಎರಡೂ ಏನಪ್ಪ ಅಂದ್ರೆ ಹತೋಟಿ ಮಾಡ್ಬೇಕಾದ್ರೆ ನಾವು ಒಂದು ಸೂಕ್ತ ಶಿಲೀಂಧ್ರನಾಶಕ ಮತ್ತು ಒಂದು ಸೂಕ್ತವಾದ ಒಂದು ಕೀಟನಾಶಕ ಎರಡೂ ಜೊತೆ ಜೊತೆಗೆ ಹಾಕಿ ನಾವು ಸ್ಪ್ರೇ ಮಾಡಬೇಕು. ಮತ್ತೊಂದೇನಪ್ಪ ಅಂದ್ರೆ ರೈತರಲ್ಲಿ ಕೆಲವೊಂದು ಸಮಸ್ಯೆ ಅಂದರೆ ಹೂಗಳು ಉದುರ್ತಕ್ಕಂಥ ಸಮಸ್ಯೆ, ಸಣ್ಣ ಸಣ್ಣ ಮಿಡಿಗಾಯಿ ಉದುರ್ತಕ್ಕಂಥ ಸಮಸ್ಯೆ ಬರ್ತದೆ. ಅದಕ್ಕೆ ಏನು ಮಾಡಬೇಕು, ಕೆಲವೊಂದಿಷ್ಟು ಬೆಳೆಗಳಲ್ಲಿ ಹಾರ್ಮೋನದ ಕೊರತೆ ಇರ್ತದೆ ರೀ. ನಮ್ಮಲ್ಲಿ ಪ್ಯಾಟ್ಯಾಗ ಸಿಗ್ತಕ್ಕಂಥದ್ದು ಏನಪ್ಪ ಅಂದ್ರೆ ಅಲ್ಫಾ ನೆಪ್ತಲಿನ್ ಅಸಿಡಿಕ್ ಆಸಿಡ್ ಅಂತ ಸಿಗ್ತದೆ ರೀ. ಅದು ಮಾರುಕಟ್ಟೆಯಲ್ಲಿ ಪ್ಯಾನಾಫಿಕ್ಸ್ ಅಂತ ಸಿಗ್ತೈತೆ ರೀ. 1 ಲೀಟರ್ ನೀರಿಗೆ 0.25 ml ಅಷ್ಟು ಆ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕ ಜೊತೆಗೆ ಕುಡಿಸಿದ್ರೆ ಹೂವು ಕಾಯಿ ಉದುರುದನ್ನು ಕಡಿಮೆ ಆಕೈತಿ, ಕೀಟಾನು ಕಡಿಮೆ ಆಕೈತಿ, ರೋಗಾನು ಕಡಿಮೆ ಆಕೈತಿ. ಯಾಕಂದ್ರೆ ಇದು ಮಸ್ಟ್ ಅಂಡ್ ಸುಡ್ರಿ. ನೀವು ಅದನ್ನು ಮಾಡಲಿಲ್ಲ ಅಂದ್ರೆ ನೀವು ಮಾವು ಬೆಳಿಲಿಕ್ಕೆ ಅಸಾಧ್ಯ. ಯಾಕಂದ್ರೆ ಹಿಂಗಾರಿ ಒಳಗೆ ಮುಖ್ಯವಾದ ಬೆಳೆ ಮಾವು. ಇನ್ನು ಎರಡನೇದಾಗಿ ಕಬ್ಬು. ಕಬ್ಬಿನಲ್ಲಿ ನೋಡ್ರಿ ಒಂಥರ ವಿಚಿತ್ರವಾದ ರೋಗಾಣುಗಳು ಬಂದಾವ. ಈ ಕಬ್ಬು ಅಂದ್ರೆ ಮುಂಗಾರಿಗೆ ಹಾಕ್ತಾರೆ, ಹಿಂಗಾರಿ ಹಾಕ್ತಾರೆ, ಬೇಸಿಗೆ ಹಾಕ್ತಾರೆ. ಕಬ್ಬಿಗೆ ಸೀಸನ್ ಇಲ್ಲ. ನಮ್ಮ ರೈತರು ಏನಾದ್ರೆ 8 ಸಾಲಿ 1 ಸಾಲಿ ನಿಮ್ಮ 2 ಸಾಲಿ ಅಂದ್ರೆ 1 ಇಯರು 14 ತಿಂಗಳು 1 ವರ್ಷ ಕಬ್ಬು ಹಾಕ್ತಾರೆ. ಇತ್ತಿತ್ತಲ ಏನಾಗುತ್ತೆ ಅಂದ್ರೆ ಕಬ್ಬಿಗೆ ಬರ್ತಕ್ಕಂಥ ಒಂದು ರೋಗ ಅಂದ್ರೆ ಒಂದು ಕಡಿಗೆ ರೋಗ, ಎರಡನೇದ್ರೆ ರೆಡ್ ರಾಟ್ ಅಂತ ಬರ್ತದೆ ರೀ, ಕೆಂಪು ಕೊಳೆ ರೋಗ, ಆಮೇಲೆ ಕಡಿಗೆ ರೋಗ. ಇತ್ತಿತ್ತಲಾಗೆ ಒಂದು ಗ್ರಾಸಿ ಸೂಟ್ ಅಂತ ಬರ್ತದೆ ರೀ. ಕಬ್ಬು ಬೆಳೀತಂದ್ರೆ ಬರೇ ಏನಪ್ಪ ಅಂದ್ರೆ ಹುಲ್ಲಿನ ಗತಿ ಆಗಿಬಿಡ್ತದೆ ರೀ, ಹುಲ್ಲಿನ ಗತಿ ಆಗೈತಿ. ಅದೇನು ಕಬ್ಬಕ್ಕೆ ಕೊಡಂಗಿಲ್ಲ. ಇವೆಲ್ಲ ರೋಗಗಳು ಏನಪ್ಪ ಅಂದ್ರೆ ಬೀಜದಿಂದ ಬರ್ತಾವ ರೀ. ಅದಕ್ಕೆ ನಾವು ಏನು ಮಾಡ್ಬೇಕು, ಬೀಜಕ್ಕೆ ಬೀಜೋಪಚಾರ ಮಾಡೋದು ಅವಶ್ಯ. ಯಾರೋ ರೈತರು ನಾವು ಹೇಳ್ತೀವಲ್ಲ ಕರೆ, ನಾವು ನೋಡ್ರಿಪ್ಪ ಒಂದು 200 ಲೀಟರ್ ಡ್ರಮ್ಮಿಗೆ ನೀರು ಹಾಕಿ ಅದಕ್ಕೊಂದು ಸುಮಾರು ಒಂದು 400 ಗ್ರಾಮು ಕಾರ್ಬನ್ ಡೈಜಿಮು, ಆಮೇಲೆ 400 ml ಕ್ಲೋರೋಫರಿಪಾಸು, 400 ಗ್ರಾಮ್ ಯೂರಿಯಾ, ಇದನ್ನೆಲ್ಲ ಹಾಕಿ ಆ ಕಬ್ಬಿನ ಬೀಜಗಳನ್ನ ಒಂದು 10-15 ನಿಮಿಷ ಮಟ್ಟ ಅವಕ್ಕೆ ಟ್ರೀಟ್ಮೆಂಟ್ ಮಾಡಿ ನಾವು ನಾಟಿ ಮಾಡ್ರಿ ಅಂತ ಹೇಳ್ತೀವಿ. ಆದರೆ ರೈತರು ಇದನ್ನು ಮಾಡೋಕ್ಕಾಗಂಗಿಲ್ಲ. ಹಿಂಗಾಗಿ ಎಲ್ಲ ಕಡೆ ನೋಡಿರಿ, ನಮಗೆ ರೈತರ ಕಡೆಯಿಂದ ಬರ್ತಿರ್ತ ಫೋನ್ಗಳು, ಇವೆಲ್ಲ ರೋಗಗಳು ಹೆಚ್ಚಿಗಾಗ್ತವೆ. ಇನ್ನೊಂದು ಏನಪ್ಪ ಅಂದ್ರೆ ಒಂದು ಆಘಾತಕರವಾದ ಸುದ್ದಿ ಹೇಳ್ತೇನೆ ರೀ. ನಮ್ಮ ಕಬ್ಬಿನ ಬೆಳೆಗೆ ಇತ್ತಿದ್ದಾಗೆ ಒಂದು ಪೊಕ್ಕಾ ಬೊಯಿಂಗಾ ಅಂತ ಒಂದು ಏನಪ್ಪ ಹೊಸ ಒಂದು ರೋಗ ಏನಪ್ಪ ಪ್ರಾರಂಭ ಆಗಿದೆ ರೀ. ಹೌದಾ? ಪೊಕ್ಕಾ ಬೊಯಿಂಗಾ. ಪೊಕ್ಕಾ ಬೊಯಿಂಗಾ ಸಿಂಪ್ಟಮ್ಸ್ ಅದರದ್ದು ಮುಖ್ಯವಾದ ಚಿಹ್ನೆ ಏನಂದ್ರಪ್ಪ, ಎಲೆಯ ಒಂದು ಕವಚ ಏನಿರ್ತದೆ ಅದೆಲ್ಲ ಬೆಳಗಾಗಿಬಿಡ್ತದೆ ರೀ. ಮುಂದೆ ಮ್ಯಾಲಿಂದ ಏನಪ್ಪ ಅಂದ್ರೆ ಸುಳಿ ಹಾವಿನ ಗತಿ ಎಲ್ಲ ಏನಪ್ಪ ಅಂದ್ರೆ ಸುತ್ತಕೊಂಡ್ಬಿಡ್ತಾರೆ ರೀ. ಕಡೀಕ್ ಮೂರನೇ ಸ್ಟೇಜ್ ಏನಾಗತಿ ಅಂದ್ರೆ ಅದು ಬ್ಲ್ಯಾಕ್ನಿಂಗ್ ಆಗಿ ಡಾರ್ಕ್ ಆಗಿ ಒಂಥರ ಕಟ್ ಎಂಡ್ ಆಗಿ ಮುಂದೆ ಅದು ಕಬ್ಬನ್ನು ಒಟ್ಟು ಬೆಳೆಯಂಗಿಲ್ಲ. ಇದು ಇತ್ತಿದ್ದಾಗೆ ಈ ಕಡೆ ಮುಧೋಳ ತಾಲೂಕು, ಈ ಕಡೆ ಬಾಗಲಕೋಟೆ ಡಿಸ್ಟಿಕ್ಟು, ಬೆಳಗಾವಿ ಡಿಸ್ಟಿಕ್ ಎಲ್ಲ ಬೆಳೀತಕ್ಕಂಥ ಕಬ್ಬಿನಲ್ಲಿ ಇದು ರೋಗ ಏನಪ್ಪ ಅಂದ್ರೆ ಕಾಣಿಸೈತೆ ರೀ. ಇನ್ನೊಂದು ನಮ್ಮ ಇತ್ತೀಚಿನ ಒಂದು ಸಂಶೋಧನೆ ಪ್ರಕಾರ ಇದರ ರೋಗ ಗೊಂಜಾಳಗಳು ಬಂದೈತೆ ರೀ, ಪೊಕ್ಕಾ ಬೊಂಗ. ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ನೋಡ್ರಿ ಒಟ್ಟ ಟೋಟಲ್ 71 ಫ್ಯಾಕ್ಟ್ರಿ ಒಳಗೆ ಉತ್ತರ ಕರ್ನಾಟಕದಲ್ಲೇ ನಮ್ಮ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ದೃಢಸಲ್ಲಿ 49 ಕಬ್ಬಿನ ಫ್ಯಾಕ್ಟ್ರಿ ಅದಾವ. ಮೇನ್ ಕ್ರಾಪ್ ಅನ್ನ ಕಬ್ಬು ಮತ್ತು ಗೊಂಜಾಳ. ಮತ್ತು ಈ ರೀತಿ ರೋಗಗಳು ಅಕಸ್ಮಾತ್ ಔಟ್ ಬ್ರೇಕ್ ಆದವು ಅಂದ್ರೆ ಮುಂದೆ ರೈತರಿಗೆ ಬಹಳಷ್ಟು ಕಷ್ಟ ಐತಿ. ಆದ್ದರಿಂದ ನಾನು ರೈತರ ಕಡೆ ನಿವೇದನೆ ಏನು ಮಾಡೋದು ಅಂದ್ರೆ, ಕಬ್ಬ ನಾಟಿ ಮಾಡ್ಬೇಕಾದ್ರೆ ನೀವು ಆ ಕಬ್ಬಿನ ಬೀಜ ಹೆಂಗೈತಿ ಅನ್ನೋದು ಮೊದಲು ಅಲ್ಲಿ ಹೋಗಿ ನೋಡ್ಕೊಂಡು ಇದು ರೋಗ ಇಲ್ಲ ಅಂತ ಖಾತ್ರಿ ಪಡ್ಕೊಂಡು ಬೀಜ ಅವ್ರು ತರಬೇಕು. ಅವ್ರು ಎಷ್ಟೇ ಬೀಜ ತಂದ್ರೂ ಸಹ ಕಂಪಲ್ಸರಿ ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. ಆಮೇಲೆ ಇತ್ತಿದ್ದಲಾಗೆ ನಾವು ನೋಡ್ರಿ, ಮೊನ್ನೆ ಬಿಜಾಪುರದಲ್ಲಿ ಒಂದು ಕೃಷಿ ವಿಜ್ಞಾನದ ಒಂದು ತಾಂತ್ರಿಕತೆ ಸಮ್ಮೇಳನ ಇತ್ತು. ನನಗೂ ಅಲ್ಲಿ ನಮ್ಮ ಕುಲಪತಿಗಳು ಕರೆದಿರು, ಕೃಷ್ಣನಲ್ಲಿ ಎಕ್ಸ್ಪರ್ಟ್ ಅಂತ. ಅಲ್ಲಿ ಹೋದಾಗ ಅವರು ವಿಶ್ವವಿದ್ಯಾಲಯದಿಂದ ಕೆಲವೊಂದು ಸಂಖ್ಯೆ ಶೇರ್ 1337 ಒಂದು ವೆರೈಟಿ, ಮತ್ತೊಂದು 1347 ಒಂದು ಎರಡು ವೆರೈಟಿ ರಿಲೀಸ್ ಮಾಡಿದ್ರು. ಆದರೆ ರೈತರ ಹೊಲದಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರೋಗ ಐತೆ. ಅದಕ್ಕೆ ನಾ ಹೇಳಿ, ಇದು ರೋಗಕ್ಕೆ ಭಾಳಷ್ಟು ತಿರುವತಿ ಆಗ್ತದೆ, ಇಂಥವೆಲ್ಲ ವಿಶ್ವವಿದ್ಯಾಲಯದಿಂದ ಮಾಡಕ್ಕೆ ಹೋಗ್ಬೇಡ್ರಿ. ಆದ್ದರಿಂದ ನೋಡ್ರಿ, ಇವತ್ತು ಫೋನ್ ಬಂದಿತ್ತು ಒಬ್ಬ ರೈತರದ್ದು, ಮಳಲಿ ಊರಿಂದ ಅಲ್ಲಿ ಮೊದಲತಿರಿ ಸರ್, ಈಗ ಆಲ್ರೆಡಿ ಆಗಿಬಿಟ್ಟಿದ್ರಿ ನಮ್ದು ಕಬ್ಬಿಗೆ, ಅದು ಪಕ್ಕ ಭಂಗ ರೋಗ ಏನು ಮಾಡ್ಬೇಕ್ರಿ ಅಂತ. ಅದಕ್ಕೆ ಪಕ್ಕ ಭಂಗ ರೋಗ ಮೊದಲೇ ಬೀಜೋಪಚಾರ ಮಾಡಬೇಕು, ಬೀಜೋಪಚಾರ ಕಂಪಲ್ಸರಿ ಮಾಡಬೇಕು. ಮೂರನೇದ ಏನಪ್ಪ ಅಂದ್ರೆ, ಈಗ ಆಲ್ರೆಡಿ ನಾಟಿ ಮಾಡಿದ್ರಂದ್ರೆ ಬೀಜೋಪಚಾರ ಇಲ್ಲಾರ್ದ ನಾಟಿ ಮಾಡಿರ್ತಾರೆ, ಈಗ ಆಲ್ರೆಡಿ ರೋಗ ಆಗಿರ್ತೈತಿ. ಈಗ ರೋಗ ಆಗಿತ್ತಂದ್ರೆ ಕಾರ್ಬನ್ ಡೈಜಿಮ್ ಅಂತ ಒಂದು ಏನಪ್ಪ ಔಷಧ ಅದ ರೀ, ಪೌಡರ್ ಸಿಗ್ತದೆ ರೀ, 1 ಲೀಟರ್ ನೀರಿಗೆ 2 ಗ್ರಾಮ್ ಹಾಕಿ ನಾವು ಸಿಂಪರಣೆ ಮಾಡಬೇಕು. ಇದು ಒಂದೇ ಸರ್ತಿ ಸಿಂಪರಣೆ ಮಾಡಿದ್ರೆ ಕಂಟ್ರೋಲ್ ಆಗಿಲ್ಲ, ಕನಿಷ್ಠ ಅಂದ್ರೆ 3 ಸರ್ತಿ ಮಾಡ್ಬೇಕ್ರಿ. ಮತ್ತೊಂದು ಅಜಾಕ್ಸಿಸ್ಟ್ರಾಬಿನ್ ಪ್ಲಸ್ ಟೆಬುಕೋನೋಜಾಲ್ ಅಂತ ಮತ್ತೊಂದು ಒಂದು ಕಾಂಬಿನೇಷನ್ ಪ್ರಾಡಕ್ಟ್ ಅದ ರೀ, ಅದು ಮಾರ್ಕೆಟ್ದಲ್ಲಿ ಸಿಗ್ತದೆ ರೀ, ಅದು 1 ml 1 ಲೀಟರ್ ನೀರಿಗೆ. ಮತ್ತು ಇತ್ತಿದ್ದಲಾಗೆ ಮಹಾರಾಷ್ಟ್ರದಿಂದ ಒಂದು ಕಾಪರ್ ಆಕ್ಸಿ ಕ್ಲೋರೈಡ್ ಪ್ಲಸ್ ಅಗ್ರಿಮೈಸಿನ್ ಅಂತ ಒಂದು ಏನಪ್ಪ ಕಾಂಬಿನೇಷನ್ ಪ್ರಾಡಕ್ಟ್ ಐತ್ರಿ. ಇಂಥವೆಲ್ಲ ಮಾಡಿ ನಾವು 3 ಸರ್ತಿ ಸಿಂಪರಣೆ ಮಾಡಿರಂದ್ರೆ ಈ ಪಕ್ಕ ಬಂಗಾರ ರೋಗವನ್ನು ಯಶಸ್ವಿಯಾಗಿ ಮಾಡಬೇಕು. ಇಲ್ಲಿಕಂದ್ರೆ ಈಗ ಕಬ್ಬಿನ ರೋಗ ಗೊಂಜಾಳಕ್ಕೆ ಬರ್ತೈತಿ, ಗೊಂಜಾಳ ರೋಗ ಕಬ್ಬಿಗೆ ಬರ್ತೈತಿ ಅನ್ನೋದಕ್ಕಂಥ ಇನ್ನೂ ಸಂಶೋಧನೆ ಆಗ್ತಾ ಇದ್ದಾರೆ. ಅದರ ಸಂಬಂಧ ಇದು ಗಂಭೀರವಾದ ವಿಷಯ, ಭಾಳ ಎಚ್ಚರಿಕೆ ವಹಿಸಬೇಕು. ಈಗ ಗೊಂಜಾಳ ರೋಗ ಭಾಳ ಜನ ರೈತ ಬಾಂಧವರು ಅನುಭವಿಸ್ತಾ ಇದ್ದಾರೆ, ಅದು ಪಕ್ಕ ಬಂಗನೇ ಇರಬೇಕು. ಹೌದು, ಅದಕ್ಕೆ ನೋಡ್ರಿ ಯಾವಾಗಲೂ ಕೂಡ ಹಿಂಗಾರಿ ಬೆಳಿಬೇಕು ಅಂತ ನೀವು ಅನ್ಕೊಂತೀರಿ. ಇವೆಲ್ಲ ವಿಷಯಗಳನ್ನ ನಾವು ಲಕ್ಷ್ಯ ಹರಿಸಿ, ಯಾಕಂದ್ರೆ ಮೊದಲು ರೋಗರಹಿತ ಬೀಜಗಳನ್ನು ತೆಗೆದುಕೊಂಡ್ಬರೋದು ಬಹಳ ಮುಖ್ಯ, ಮತ್ತು ಆಮೇಲೆ ಅದಕ್ಕೆ ಬೀಜೋಪಚಾರ ಮಾಡಬೇಕು. ಅದು ರೋಗ ನಿಯಂತ್ರಣ ಇನ್ನೂ ಹೆಚ್ಚಾಗ ಸದೃಢ ಆಗಬೇಕು, ಆಮೇಲೆ ಏನು ಬಂದರೂ ಕೂಡ ತಡ್ಕೊಳ್ತದೆ. ಮತ್ತೆ ಹೇಳಿದ್ರಲ್ಲ ಸರ್, ಈಗ ವಿಶೇಷವಾಗಿ ಕಬ್ಬು ಮತ್ತು ಮಾವಿನ ಬೆಳೆಗೆ ಯಾವ ರೀತಿ ಕಾಳಜಿ ವಹಿಸಬೇಕು ಅಂತ, ಅದನ್ನೆಲ್ಲ ರೋಗಗಳ ನಿಯಂತ್ರಣಕ್ಕೆ ನಾವು ಕ್ರಮ ಕೈಗೊಳ್ಳೋದು ಬಹಳ ಅವಶ್ಯಕತೆ ಅದ. ಅದನ್ನು ನಮ್ಮ ರೈತ ಬಾಂಧವರೆಲ್ಲ ಲಕ್ಷ್ಯ ಹರಿಸಲಿ. ಆಮೇಲೆ ಈ ಒಂದು ಅಂತರ್ ಬೆಳೆ ಬೆಳೆಯುವಂಥ ಪದ್ಧತಿ ಹೇಳಿದ್ರಲ್ಲ, ಕಡಲೆಯೊಳಗೆ ಒಂಚೂರು ಮುಟಗಿ ಜೋಳ ಹಾಕಿದ್ರಾತು, ಕೀಟಗಳನ್ನ ನಿಯಂತ್ರಣ ಮಾಡ್ಬೋದು. ಒಟ್ಟಾರೆ ಹಿಂಗಾರು ಬೆಳೆ ಚಲೋ ಆಗಬೇಕು ಅಂತಂದ್ರೆ ರೈತ ಬಾಂಧವರು, ಯಾಕಂದ್ರೆ ಅದು ಭಾಳ ಪ್ರಮುಖವಾದ ಬೆಳೆ ಹಿಂಗಾರು ಬೆಳೆ, ನಮಗೆ ಒಂದು ಬೆನ್ನೆಲುಬು ರೈತನಿಗೆ ಅಂತ ಹೇಳ್ಬೋದು. ಆ ನಿಟ್ಟಿನೊಳಗೆ ಉತ್ತಮವಾದ ಬೆಳೆ ಬೆಳಿಬೇಕು ಅಂತಂದ್ರೆ ಇವೆಲ್ಲ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಡಾಕ್ಟರ್ ವಿ ಐ ಬೆಣಿಗೆ ಅವರೇ, ಯಾವ ರೋಗಗಳು ಬರ್ತಾವೆ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಅವಲೋಕಿಸಿದ್ರಿ. ಇದನ್ನು ನಾವು ರೈತ ಬಾಂಧವರು ಅರ್ಥ ಮಾಡ್ಕೊಳ್ಳಿ, ಉತ್ತಮ ಬೆಳೆ ಬೆಳೀಲಿಕ್ಕೆ ಪ್ರಯತ್ನ ಮಾಡಲಿ. ವಿಶೇಷವಾಗಿ ಕೃಷಿ ಮೇಳದೊಳಗೆ ಇವೆಲ್ಲ ವಿಷಯಗಳನ್ನು ಹೆಚ್ಚು ಹೆಚ್ಚು ಮನನ ಮಾಡ್ಕೊಂಡಿದ್ದಾರೆ ಅವರು. ಇನ್ನು ನಾಳೆನೂ ಕೂಡ ಕೃಷಿ ಮೇಳ ಇದೆ, ಇನ್ನು ಹೆಚ್ಚು ಅದರ ಲಾಭ ಪಡ್ಕೊಳ್ಳಿ ಅಂತ ಆಸೆ ಮಾಡ್ತಾ, ಇಲ್ಲಿಯವರು ಬಂದು ನಮ್ಮ ಜೊತೆಗೆ ಭಾಳ ವಿಸ್ತೃತವಾಗಿ ಹಿಂಗಾರಿ ಬೆಳೆ ಸಂದರ್ಭದೊಳಗೆ ಏನು ನಾವು ರೋಗಗಳ ನಿಯಂತ್ರಣ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿದ್ರಿ. ನಮ್ಮೆಲ್ಲ ಆತ್ಮೀಯ ಬಾಂಧವರ ಪರವಾಗಿ, ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಈ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ಮತ್ತೆ ಇದೇ ರೀತಿ ಯಶಸ್ವಿಯಾಗಿ ಮೂಡಿಬರಲಿ ಅಂತ ನಾವು ಆಸೆ ಮಾಡ್ತೀವಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಧನ್ಯವಾದ. ಎರಡು ಸಾವಿರದ 2024 ಕೃಷಿ ಮೇಳದ ಪ್ರಯೋಜನಗಳು ಮತ್ತು ಹಿಂಗಾರು ಬೆಳೆಗಳಲ್ಲಿ ರೋಗ ನಿರ್ವಹಣೆ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳು ಮತ್ತು ಕೃಷಿ ವಿಜ್ಞಾನಿ ಡಾಕ್ಟರ್ ವಿಐ ಬೆಣಗಿ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಪ್ರಸಾರವಾಯಿತು. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೊಳೀನ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಈಗ ಭೀಮರಾಯಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ಹಂತಿಪದ ಆಲಿಸಿ. ಬೆಳ್ಳಾನ ಬೀಳಿಯ ಬೆಳ್ಳಿಯ ವಾರ ಬಂಗಾರ ಸಲಗೈ ಬಂಗಾರ ಜೋಳದ ಬಿತ್ತಿಗೆ ಆವರಣ ಬಿತ್ತಾನು ರಂಗ್ಯಾರೆ ಕೊರಳನ್ನ ಬದಗಾವ ಜೋಳದ ಬಿತ್ತಿಗೆ ಆವರಣ ಬಿತ್ತಾನು ರಂಗ್ಯಾರೆ ಕೊರಳನ್ನ ಬದಗಾವ ರಂಗ್ಯಾರ ಕೊರಳನ್ನ ಬದಕ ಗುಣಿಸಿದಂಗೆ ಆವರಣ ಬೆಳೆಸಾಲ ಬಡಿದಾನ ರಂಗ್ಯಾರ ಕೊರಳನ್ನ ಬದಕ ಗುಣಿಸಿದಂಗೆ ಆವರಣ ಬೆಳೆಸಾಲ ಬಡಿದಾನ ಹುಡುಗೋರಿಗೆ ಕರಿಬಾ ತಾಯಿ ನಡೀಪ ಉತ್ತಮಗ ಪೋರಿಗ ಬಂಟಗ ಬೇಳಿ ಸಾರು ಯಾಸಿ ಗಾಲ ಬಳಿ ಸಾಡು ಯಾಸೇನೆ ಗಾಲ ಮಗು ಎಳೆ ಸಾಡಿ ಮನಿಯಾಗ ತುದಿಗಾಲ ದವಳು ಜನಗಾವು ಅರೆ ಹುಡುಗೋ ಹುಡುಗಿ ಬಸವಣ್ಣ ನೆನಪಾದ ಹಸನಾಗಿ ಕೊಳದೇನು ಹಸರ ಕಲ್ಲಿ ಬಾಬಲತೇನು ಬಸವಣ್ಣ ನೆನಪಾದ ಹಸನಾಗಿ ಕೊಳದೇನು ಹಸರ ಕಲ್ಲಿ ಬಾಬಲತೇನು ಹಸರ ಕಲ್ಲಿ ಬಾಬಲತೇನು ನಮಗಿನ್ನು ಹಸನುಳ್ಳ ಬೆಳೆಯ ಕೊಡಬೇಕು ಹಸರ ಕಲ್ಲಿ ಬಾಬಲತೇನು ನಮಗಿನ್ನು ಹಸನುಳ್ಳ ಬೆಳೆಯ ಕೊಡಬೇಕು ಜಂಟ ಎತ್ತಿನೊಳಗ ಬಂಟನನ್ನ ಬಾದೂರ ಅಂತಿಯ ಬಳಗ ಬಂಟ ಬಾದೂರ ಬಡಿ ಮಾಡಿ ಹರಿಯಾಣ ಹುಡುಗೋ ಹೋಲಿ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಸರದಾರ ನನ್ನತ್ತ ಸಾರಂಗ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಸರದಾರ ನನ್ನತ್ತ ಸಾರಂಗ ಸರದಾರ ನನ್ನತ್ತ ಸಾರಂಗ ಬಂದರ ಬಂದ ಚಿಂತೆಲ್ಲ ಬೈಲಾಗು ಸರದಾರ ನನ್ನತ್ತ ಸಾರಂಗ ಬಂದ ಬಂದ ಚಿಂತೆಲ್ಲ ಬೈಲಾಗು ಹಲ್ಯಾನ್ ಹುಡುಗೋ ಹೋಲಿಗೆ ತಾಂಗ ನಡೀಪ ಇನ್ನೊಂದು ಸ್ವಲ್ಪ ಬಿಡ್ತಾ ನಡೆಯಿಲ್ಲ ಉದಾನಿ ಏನ ಮಾಡ ಯಾಲಕ್ಕೆ ಸೊಂಟೆ ಹದ ಮಾಡ ಯಾಲಕ್ಕೆ ನೇ ಹದ ಮಾಡ ಬಸವಣ್ಣನ ಪಾದಕ ಚರಣ ಹಲಾನ್ ಹುಲ್ಗೋ ಹೂಲ್ಗಿ ಬಸವಣ್ಣ ಹುಟ್ಟಲಿ ಹೊಸ ಬ್ಯಾಟಿ ಕಟ್ಟಲಿ ರಸವಾಳಿ ಗೊಬ್ಬ ಬೆಳೆಯಲು ಬಸವಣ್ಣ ಹುಟ್ಟಲಿ ಹೊಸ ಬ್ಯಾಟಿ ಕಟ್ಟಲಿ ರಸವಾಳಿ ಗೊಬ್ಬ ಬೆಳೆಯಲು ರಸವಾಳಿ ಗೊಬ್ಬ ಬೆಳೆಯಲು ನಮಗಿನ್ನು ಹಸನುಳ್ಳ ಬೆಳೆಯ ಕೊಡಬೇಕು ರಸವಾಳಿ ಗೊಬ್ಬ ಬೆಳೆಯಲು ಹಲಗುಗೋ ಭೀಮರಾಯಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ಇದುವರೆಗೆ ಹಂತಿ ಪದ ಕೇಳಿದ್ರಿ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ. ಮೊದಲಿಗೆ ಗದಗ್ ಮಾರುಕಟ್ಟೆಯನ್ನು ಗಮನಿಸೋದಾದರೆ ಕಡಲೆಕಾಳು ಆವರೇಜ್ 5,477 7,815, ಉದ್ದಿನಕಾಳು 3,810 7,750, ಧನಿಯಾ ಸ್ಥಳೀಯ 3,009 7,683, ಕೌಪಿಯ ಇಲ್ಲವೇ ಅಲಸಂದೆ 3,519 7,790, ಕೊಮಿನ್ ಸೀಡ್ ಕನಿಷ್ಠ ಮತ್ತು ಗರಿಷ್ಠ